ನನ್ನ ಹೆಸರು ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅಂತ. ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಕೃಷಿ ಮಹಾವಿದ್ಯಾಲಯ, ಕೆಳದಿಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ಶಿವಮೊಗ್ಗ. ಇವತ್ತು ನಾನು ತಮಗೆ ಮೆಣಸಿನಕಾಯಿ ಬೆಳೆಯನ್ನು ಬಾಧಿಸುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಕೆಲವೊಂದು ಮಾಹಿತಿಯನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ. ಮೆಣಸಿನಕಾಯಿ ಬೆಳೆಯನ್ನು ಹತ್ತೊಮಾನಿ 50 ಹೆಚ್ಚು ವಿವಿಧ ಜಾತಿಯ ಕೀಟಗಳು ಬಾಧಿಸ್ತಾ ಇದ್ದಾವೆ. ಅವುಗಳಲ್ಲಿ ಪ್ರಮುಖವಾದದ್ದು ಯಾವುದಂದ್ರೆ ಈ ಥ್ರಿಪ್ಸ್ ಅಂತ ಹೇಳ್ತೀವಿ, ಥ್ರಿಪ್ಸ್ ನುಸಿ ಅಂತ, ಮತ್ತು ಹಳದಿ ನುಸಿ, ಹಸಿರು ಸಸ್ಯ ಏನು, ಬಿಳಿ ನೋಣ, ಕತ್ತರಿಸುವ ಕೀಟ, ಎಲೆ ತಿನ್ನುವ ಹುಳು, ಕಾಯಿ ಕೊರಕ ಮತ್ತು ಹೂವಿನ ನೊಣ. ಇದರಲ್ಲಿ ಪ್ರಮುಖವಾಗಿ ಥ್ರಿಪ್ಸ್ ಮತ್ತು ಹಳದಿ ನುಸಿ ಮತ್ತು ಹಸಿರು ಸಸ್ಯ ಏನು ಬಿಳಿ ನೋಣ, ಇವು ಎಲ್ಲವೂ ಒಟ್ಟಾಗಿ ಬಾಧಿಸಿ ನಮ್ಮ ಮೆಣಸಿನ ಬೆಳೆಯನ್ನು ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇದ್ದಾವೆ. ಈ ಥ್ರಿಪ್ಸ್ ನೊಣ ಏನು ಮಾಡುತ್ತೆ ಅಂದರೆ, ಥ್ರಿಪ್ಸ್ ಕೀಟ ಇದು ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಎರಡೂ ಸೇರಿಕೊಂಡು ಎಲೆಗಳ ಅಡಿಯಲ್ಲಿ ಕುಳಿತು ರಸವನ್ನು ಹೀರ್ತವೆ. ಆ ರಸ ಹೀರೋದ್ರಿಂದ ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಮೇಲ್ಮುಖವಾಗಿ ಮುರುಟುಕೊಂಡು ಮುರುಟು ರೋಗ ಅಂತ ಬರುತ್ತೆ. ಏನು ಮುರುಟು ಮುರುಟು ಅಂತ ನೋಡ್ತಿರಲ್ಲ ನೀವು, ಅದು ಮುರುಟು ರೋಗ ಬರೋದು ಈ ಥ್ರಿಪ್ಸಿಂದ. ಇದೇನಾಗುತ್ತೆ ಅಂದರೆ, ಇದು ಎಲೆ ಕೆರೆದು ತಿಂತಾ ಇರುವಾಗ ವೈರಸ್ಸನ್ನು ಹರಡುತ್ತೆ. ಆ ವೈರಸ್ಸಿಂದ ಏನಾಗುತ್ತೆ, ಮುರುಟು ರೋಗ ಬರುತ್ತೆ. ಸಾಮಾನ್ಯವಾಗಿ ಈ ಕೀಟ ಸರಾಸರಿ 25-50 ಹೆಚ್ಚು ಈ ಮೆಣಸಿನಕಾಯಿ ಇಳುವರಿಯನ್ನು ಕುಂಠಿತಗೊಳಿಸ್ಲಿಕ್ಕೆ ಕಾರಣ ಆಗ್ತವೆ. ಮತ್ತು ಇವುಗಳು ಚಿಗುರು ಎಲೆಗಳಲ್ಲಿ ರಸ ಇರೋದ್ರಿಂದ ಗಿಡ ದೊಡ್ಡದಂತೆ ಚಿಗುರ ಭಾಗ ಮತ್ತು ಗಿಡದ ಮೇಲ್ಭಾಗದಲ್ಲಿ ಈ ಕೀಟವನ್ನು ನಾವು ಕಾಣ್ತೇವೆ. ಇದನ್ನು ಹೇಗೆ ನಿರ್ವಹಣೆ ಮಾಡ್ಬೋದು ಅಂದರೆ, ಮೆಣಸಿನಕಾಯಿ ಬೆಳೆಯನ್ನು ಜೋಳದ ಬೆಳೆಯ ನಂತರ ನಾಟಿ ಮಾಡಬಾರ್ದು. ಯಾಕೆಂದರೆ ಕರ್ನಾಟಕದ ಕೆಲವು ಭಾಗದಲ್ಲಿ ಜೋಳ ಆದ ತಕ್ಷಣ ಮೆಣಸಿನಕಾಯಿ ಬೆಳೀತಾರೆ, ಅದು ಮಾಡಬಾರ್ದು. ಯಾಕೆಂದರೆ ಆ ಥರ ಮಾಡಿದ್ರೆ ಇದರಲ್ಲಿ ಬಾಧೆ ಜಾಸ್ತಿ ಇರುತ್ತೆ, ಜೋಳದಲ್ಲಿ ಇರೋ ಥ್ರಿಪ್ಸು ಇಲ್ಲಿ ಬರ್ತವೆ. ಮತ್ತು ಪ್ರತಿ ಕೆಜಿ ಮೆಣಸಿನ ಬೀಜಕ್ಕೆ 12 ಇಮಿಡಾಕ್ಲೋಫಿಡ್ 70SS ಅಂತ ಕೀಟನಾಶಕದಿಂದ ಬೀಜೋಪಚಾರ ಮಾಡಿ ಸ್ವಲ್ಪ ನೆರಳಲ್ಲಿ ಒಣಗಿಸಿ ಅದನ್ನು ಬಿತ್ತನೆ ಮಾಡೋದ್ರಿಂದ ಮುಂದೆ ಥ್ರಿಪ್ಸ್ ಕೀಟದ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಮತ್ತು ಇದರ ಜೊತೆ ಮಿಶ್ರ ಬೆಳೆಗಳಾದ ಡಯಾಂಚ, ಸಸ್ಬೇನಿಯಾ ಇವನ್ನೆಲ್ಲ ಸ್ವಲ್ಪ ಮಾಡೋದ್ರಿಂದ ಥ್ರಿಪ್ಸ್ ಬಾಧೆಯನ್ನು ನಾವು ಕಡಿಮೆ ಮಾಡ್ಕೋಬೋದು. ಮತ್ತು ಸಸಿಗಳ ಬೇರ್ಗಳನ್ನು ನಾಟಿ ಮಾಡುವಾಗ ಏನು ಮಾಡಬೇಕು ಅಂದರೆ, ಕ್ಲೋರೋಫೈರಿಫಾಸ್ ಶೇಕಡ 1 ದ್ರಾವಣವನ್ನು ತಯಾರಿಸಿಬಿಟ್ಟು ಅದನ್ನು ಬೇರನ್ನು ಅದರದ್ದಿ ನಾಟಿ ಮಾಡೋದ್ರಿಂದ ಮುಂದೆ ಬರೋ ಥ್ರಿಪ್ಸ್ ಹಾನಿಯನ್ನು ಕಡಿಮೆ ಮಾಡ್ಬೋದು. ಇದರ ಜೊತೆಗೆ 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕ ಯಾವ್ದಾದ್ರು ಇರ್ಬೋದು, ಬೇವಿನ ಆಧಾರಿತ ರೆಡಿ ಕೀಟನಾಶಕ ಆದರೆ 2-3 ಪ್ರತಿ ಲೀಟರ್ ನೀರಿಗೆ, ಬೇವಿನ ಬೀಜದ ಕಷಾಯ ಆದರೆ 5%. ಇದನ್ನು ಸಾಮಾನ್ಯವಾಗಿ ನಾವು ಮೆಣಸಿನಕಾಯಿನ ಬೆಳೆ ಬಂದ ತಕ್ಷಣ 10 ಅಂತರದಲ್ಲಿ ಆಗಾಗ ಕೊಡ್ತಾ ಹೋಗಬೇಕು. ಇದರಿಂದ ಮುಂದೆ ಬರುವ ಈ ಥ್ರಿಪ್ಸ್ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಮತ್ತು ಕ್ರೈಸೋಪರ್ಲಾ ಅಂತ ಪರತಂತ್ರ ಜೀವಿಗಳಿದ್ದಾವೆ, ಅವುಗಳನ್ನ 15 ಬಿಡುಗಡೆ ಮಾಡೋದ್ರಿಂದಲೂ ಈ ಕೀಟವನ್ನು ನಾವು ಹತೋಟಿ ಮಾಡ್ಬೋದು. ಮತ್ತು ಮುರುಟು ರೋಗದ ಬಾಧೆ ತಡೆಗಟ್ಟಿಗೆ ಇನ್ನೊಂದು ಸಾವಯವವಾಗಿ ಏನಂದರೆ, 0.5% ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಸೀಮೆಎಣ್ಣೆ ಇದನ್ನು ಕಷಾಯವನ್ನು ನಾವೇ ತಯಾರು ಮಾಡಿಕೊಂಡು ಅದನ್ನು ಸಿಂಪಡಿಸೋದ್ರಿಂದನೂ ಈ ಕೀಟನ ಹತೋಟಿ ಮಾಡ್ಬೋದು. ಥ್ರಿಪ್ಸ್ ಕೀಟಗಳ ಬಾಧೆ ಜಾಸ್ತಿ ಆಯಿತು ಅಂದರೆ, ಎಕರೆಗೆ 10 ಅಂತೆ ಮೆಲಾಥಿಯನ್ 5D ಕೀಟನಾಶಕವನ್ನು ಬೆಳಗಿನ ವೇಳೆ ನಾವು ಧೂಳೀಕರಿಸಬೇಕು. ಇದು ಸಾಮಾನ್ಯವಾಗಿ ಈ ಕೀಟಗಳ ಹತೋಟಿಯ ಒಂದು ಕ್ರಮ. ಇನ್ನೊಂದು ಯಾವುದಂದರೆ ಹಳದಿ ನುಸಿ. ಹಳದಿ ನುಸಿ ಮೈಟ್ ಅಂತ ಹೇಳ್ತೀವಿ, ಇದು ತುಂಬ ಚಿಕ್ಕ ಕೀಟ. ಇದರಲ್ಲಿ ಏನಾಗುತ್ತೆ, ಅಸಂಖ್ಯಾತ ಕೀಟಗಳು, ಪ್ರೌಢ ಕೀಟಗಳಾಗ್ಬೋದು ಅಥವಾ ಅಪ್ಸರೆ ಕೀಟಗಳಾಗ್ಬೋದು, ಎಲೆಗಳ ಅಡಿಯಲ್ಲಿ ಕುರಿತು ಎಲೆಗಳನ್ನು ರಸ ಹೀರ್ತಾ ಇದ್ದಾವೆ. ಇದರಿಂದ ಏನಾಗುತ್ತೆ ಅಂದರೆ, ಎಲೆಗಳು ಕೆಳಮುಖವಾಗಿ ಮಡಚಿಕೊಳ್ತವೆ ಮತ್ತು ಇಂಥ ಎಲೆಗಳೆಲ್ಲ ಒರಟಾಗಿರ್ತವೆ. ಇದರಿಂದ ಏನಾಗುತ್ತೆ ಅಂದರೆ, ಬೆಳವಣಿಗೆ ಕುಂಠಿತಾಗಿ ಮೆಣಸಿನಕಾಯಿ ಇಳುವರಿ ಕಡಿಮೆ ಆಗ್ತವೆ. ಇದನ್ನು ಹತೋಟಿ ಹೆಂಗೆ ಮಾಡ್ಬೋದು ಅಂದರೆ, ಈ ಬಾಧೆ ಕಂಡ ತಕ್ಷಣ 5% ಬೇವಿನ ಕಷಾಯ ಸಿಂಪಡಿಸ್ಬೋದು ಅಥವಾ ಯಾವ್ದಾದ್ರು ಬೇವಿನಾಧಾರಿತ ಕೀಟನಾಶಕನ 2-3 mL/L ನೀರಿಗೆ ಬಳಸಿ ಸಿಂಪಡಿಸಬೇಕು. ಬಾಧೆ ತೀವ್ರ ಆಯಿತು ಅಂದರೆ, ಡೈಮಿಥೋಯಿಟ್ 1.7 mL/L ನೀರಿಗೆ, ಅಥವಾ 2.5 mL ಡೈಕೋಫಾಲ್, ಅಥವಾ 3.2 mL ಪ್ರೊಪಾರಿಗೈಟ್, ಅಥವಾ 1.5 mL ಫೆನ್ಜಾಕ್ವಿನ್, ಅಥವಾ 3 ನೀರಿನಲ್ಲಿ ಕರುವೋ ಗಂಧಕ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಹತೋಟಿ ಮಾಡ್ಬೋದು ಹಳದಿ ನುಸಿನ. ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು, 9448642416. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8 7 8 7 0 0 0 0 0 1 4 2 4 2 4 2 4 2 ಇರೋ ಒಂದ್ ನಿಮಿಷ ಈಗಲೇ ಫೋನ್ ಮಾಡ್ಬಿಡ್ತೀನಿ 8 7 0 0 0 1 4 2 4 2 ಅಷ್ಟೇ ಸುಲಭ. ಇದೀಗ ಜೇನು ಕೃಷಿಯ ಮಹತ್ವ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಷಯ ತಜ್ಞರಾದ ಡಾಕ್ಟರ್ ಟಿಜಿ ಅವಿನಾಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಜೇನು ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ವಿಷಯ ತಜ್ಞರಾದಂತಹ ಡಾಕ್ಟರ್ ಟಿಜಿ ಅವಿನಾಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಜೇನು ಕೃಷಿಯನ್ನ ನಮ್ಮ ಕೃಷಿಕರು ಯಾವ ರೀತಿ ಮಾಡಬಹುದು, ಇವತ್ತಿನ ದಿನದಲ್ಲಿ ಈ ಒಂದು ಕೃಷಿಯಲ್ಲಿ ಜೇನು ಕೃಷಿ ಅವಶ್ಯಕತೆ ಇದೆಯಾ, ಈ ಜೇನು ಕೃಷಿಯಿಂದ ಏನೆಲ್ಲ ಒಂದು ಲಾಭಗಳು ಆಗ್ತವೆ, ಜೇನು ಕೃಷಿಯನ್ನ ಮಾಡಬೇಕಾದ್ರೆ ಏನೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನ ನಮ್ಮ ಕೃಷಿಕರು ತಗೊಳ್ಬೇಕಾಗುತ್ತೆ, ಈ ಒಂದು ಜೇನು ಕೃಷಿ ಅಂದಟಿಗೆ ನಮ್ಮ ಭಾಗದಲ್ಲಿ ಯಾವ ತಳಿಯ ಜೇನು ಸಾಕಾಣಿಕೆಯನ್ನ ಮಾಡಬಹುದು ನಮ್ಮ ರೈತರು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್, ಮೊದಲನೇದಾಗಿ ಈ ಒಂದು ಜೇನು ಕೃಷಿ ಅಂದ್ರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮ್ಮ ರೈತರಿಗೆ ಪರಿಚಯ ಮಾಡಿಕೊಡಿ ಸರ್. ಓಕೆ, ಜೇನು ಕೃಷಿ ಅಂತಂದ್ರೆ ಈಗ ನಾವು ಬೇರೆ ಉದ್ಯಮಗಳನ್ನ ಮಾಡುವ ರೀತಿಯಲ್ಲೇ ಇದು ಕೂಡ ಒಂದು ಉದ್ಯಮ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಈ ಏನು ಈ ಜೇನು ನೊಣಗಳು ಅಂತ ಹೇಳ್ತೀವಿ, ಇವನ್ನ ನಾವು ನಮ್ಮಲ್ಲಿ ಇರ್ತಕ್ಕಂತಹ ಸಸ್ಯ ಸಂಪತ್ತಿಗೆ ಅನುಗುಣವಾಗಿ ಇವುಗಳನ್ನ ಜೇನುಗಳನ್ನ ಸಾಕೋದ್ರಿಂದ ಸೊ ರೈತರು ಒಂದು ಇದನ್ನ ಕಸುಬಾಗಿ ಮತ್ತು ಉಪಕಸುಬಾಗಿ ಪ್ರಾರಂಭ ಮಾಡ್ತಕ್ಕಂತಹ ಎಲ್ಲ ಒಂದು ಆಪರ್ಚುನಿಟೀಸ್ ಇರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಇದನ್ನೇ ಒಂದು ಉದ್ಯಮವಾಗಿ ನಾವು ಇದನ್ನ ಅವಲಂಬನೆ ಮಾಡಬಹುದು. ಇದು ನಮ್ಮ ನಮ್ಮ ಸವಲತ್ತುಗಳಿಗೆ ಅನುಸಾರವಾಗಿ ಇದನ್ನ ನಾವು ಒಂದು ಉದ್ಯಮ ಅಂತ ಕರಿಬಹುದು, ಇಲ್ಲ ಉಪಕಸುಬು ಅಂತ ಕೂಡ ನಾವು ಕರಿಬಹುದಾಗಿದೆ. ಈಗ ಜೇನು ಕೃಷಿ ಅಂತಂದ್ರೆ ನಮ್ಮ ಕೃಷಿಕರು ಯಾವ ರೈತರು ಮಾಡಬಹುದು ಈ ಜೇನು ಕೃಷಿ ಅಂತ ಹೇಳ್ತೀರಾ? ಸಪರೇಟ್ ಆದಂತಹ ಸವಲತ್ತುಗಳು ಬೇಕು ಅಂತಿಲ್ಲ. ಇದು ನೀರು ಆಗಲಿ, ವಿದ್ಯುಚ್ಛಕ್ತಿ ಆಗಲಿ, ಜಮೀನಾಗಲಿ ಸಪರೇಟ್ ಆಗಿ ಇರೋಂತ ಅವಶ್ಯಕತೆ ಇಲ್ಲ. ಸೊ ಎಲ್ಲ ರೈತರು ತಮಗಿರೋಂತಹ ಜಮೀನಲ್ಲೇ ಏನೇನಿದೆಯೋ ಸೊ ಅದರಲ್ಲೇ ಕೂಡ ಈ ಜೇನು ಕೃಷಿಯನ್ನ ಪ್ರಾರಂಭ ಮಾಡಬಹುದು. ಸೊ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ, ಸೊ ನಾವು ಎಲ್ಲಿ ಈ ಜೇನು ಕೃಷಿ ಮಾಡ್ತೀವೋ ಈ ಜೇನುಗೂಡು ಇಟ್ಟಂತಹ ಜಾಗ ಸುಮಾರು 1 ರಿಂದ 1.5 ಕಿಲೋಮೀಟರ್ ಸುತ್ತಮುತ್ತ ಸಸ್ಯ ಸಂಪತ್ತು ಎಲ್ಲಿ ಚೆನ್ನಾಗಿರುತ್ತೋ ಸೊ ಅಲ್ಲಿ ಈ ಜೇನು ಕೃಷಿ ಅತ್ಯಂತ ಚೆನ್ನಾಗಿ ಇದನ್ನ ಮಾಡಬಹುದಾಗಿದೆ ಮತ್ತು ಅದರಿಂದ ಹೇರಳವಾದಂತಹ ಒಂದು ಲಾಭದಾಯಕವಾಗಿ ಲಾಭವನ್ನು ಕೂಡ ಪಡೆಯಬಹುದಾಗಿದೆ. ಏನಪ್ಪಾ ಅಂದ್ರೆ ಇದಕ್ಕೆ ಇಂಥದೇ ಅಂತ ರಿಕ್ವೈರ್ಮೆಂಟ್ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಏನು ಇರೋದಿಲ್ಲ. ಸಸ್ಯ ಸಂಪತ್ತು ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಕೂಡ ಇದನ್ನ ನಾವು ಮಾಡಬಹುದಾಗಿದೆ. ಈಗ ಜೇನು ಕೃಷಿ ಮಾಡಬೇಕಾದ್ರೆ ಸಸ್ಯ ಸಂಪತ್ತು ಆ ಒಂದು ಭಾಗದಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿದ್ರ, ಸಸ್ಯ ಸಂಪತ್ತು ಅಂತಂದ್ರೆ ಯಾವ ರೀತಿಯಾದಂತ ಒಂದು ಸಸ್ಯಗಳನ್ನ ಬೆಳೆಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಓಕೆ, ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಎಲ್ಲಾ ಕಡೆ ಕೂಡ ತೋಟಗಳ ಸಂಖ್ಯೆ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಅಡಿಕೆ, ತೆಂಗು, ನಿಂಬೆ, ಮಾವು ಇಂಥವುಗಳೆಲ್ಲ ಕೂಡ ಇವು ಈ ಒಂದು ಜೇನುಗಳಿಗೆ ಬೇಕಾದಂತಹ ಪರಾಗ ಮತ್ತೆ ಈ ಒಂದು ಮಧುವನ್ನು ಕೊಡುವಲ್ಲಿ ಇವು ಹೇರಳವಾದಂತಹ ಸಂಪತ್ತಾಗಿರ್ತವೆ. ಸೊ ಇವಷ್ಟೇ ಅಲ್ಲದೆ ತರಕಾರಿ ಬೆಳೆಗಳಾದಂತಹ ಟೊಮೆಟೊ, ಹಾಗಲಕಾಯಿ, ಅನೇಕ ವಿಧವಾದಂತಹ ತರಕಾರಿ ಬೆಳೆಗಳೊಂದಿಗೂ ಕೂಡ ಈ ಒಂದು ಜೇನುಹುಳುಗಳು ಮಧು ಮತ್ತೆ ಪರಾಗವನ್ನ ಕಲೆಕ್ಟ್ ಮಾಡೋದಕ್ಕೆ ಅನುಕೂಲಕರವಾಗಿರ್ತವೆ. ಸೊ ಈ ರೀತಿಯಾದಂತಹ ವಿವಿಧ ಯಾವುದೇ ರೀತಿಯಾದಂತಹ ತರಕಾರಿ ಬೆಳೆಗಳಾಗಿರೋದು ಅಥವಾ ವಾಣಿಜ್ಯ ಬೆಳೆಗಳಾಗಿರೋದು ಬೆಳೆದಿದ್ದೆ ಆದರೆ ಈ ಒಂದು ಜೇನು ಕೃಷಿಗೆ ಅತ್ಯಂತ ಪೂರಕವಾಗಿರುತ್ತೆ ಅಂತ ನಾನು ಹೇಳ್ತೇನೆ. ಈಗ ಸಸ್ಯ ಸಂಪತ್ತುಗಳ ಜೊತೆಗೆ ಅಂದ್ರೆ ಒಂದು ನೀರಿನ ಸೌಕರ್ಯನೇ ಇರಬೇಕಂತ ಅನ್ಕೊಂಡ್ಬಾರ್ದಲ್ವಾ? ಖಂಡಿತ, ನೀರಿನ ಕೂಡ ಅವಲಂಬನೆ ಕೂಡ ಆಗಿರುತ್ತೆ. ಸೊ ಎಲ್ಲಿ ಸ್ವಲ್ಪ ಈ ನೀರು ಅವಲಂಬನೆ ಇದ್ದಷ್ಟು ಕೂಡ ಸೊ ಈ ಒಂದು ಜೇನು ಕೃಷಿಗೆ ಅನುಕೂಲವಾದಂತ ಒಂದು ಪೂರಕವಾದ ವಾತಾವರಣ ಇರುತ್ತೆ. ಸೊ ಅದ್ರ ಜೊತೆಗೆ ಎಲ್ಲಿ ನೀರು ಚೆನ್ನಾಗಿರುತ್ತೋ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಸೊ ನೀರು ಚೆನ್ನಾಗಿದ್ರೆ ತೋಟನು ಕೂಡ ಚೆನ್ನಾಗಿರುತ್ತೆ. ಸೊ ತೋಟ ಚೆನ್ನಾಗಿದ್ರೆ ಅದ್ರ ಇಂಡೈರೆಕ್ಟ್ ಆಗಿ ಅದಕ್ಕೆ ಬೇಕಾದಂತಹ ಈ ಪರಾಗ ಮತ್ತು ಮಧುವನ್ನ ಕಲೆಕ್ಟ್ ಮಾಡಕ್ಕೆ ಕೂಡ ಅದು ಅನುಕೂಲಕರವಾಗಿರುತ್ತೆ. ಸೊ ಹಂಗಾಗಿ ನೀರು ಒಂದು ಕೂಡ ಒಂದು ಅತ್ಯಂತ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಜೇನು ಕೃಷಿಯಲ್ಲಿ. ಈಗ ಸಸ್ಯ ಸಂಪತ್ತು ಇರುವಂತಹ ಒಂದು ನಮ್ಮ ತೋಟದಲ್ಲಿ ಈ ಜೇನು ಕೃಷಿ ಮಾಡೋದ್ರಿಂದ ಈ ಕೃಷಿಗೆ ಏನು ಅನುಕೂಲ ಅಂತ ಹೇಳ್ತೀರಾ? ಈ ಜೇನು ಕೃಷಿಯಿಂದ ಪ್ರಮುಖವಾಗಿ ಎರಡು ರೀತಿಯಾದಂತಹ ಒಂದು ಅನುಕೂಲಗಳಿರುತ್ತವೆ, ಒಂದು ಪ್ರತ್ಯಕ್ಷವಾಗಿ, ಇನ್ನೊಂದು ಪರೋಕ್ಷವಾಗಿ. ಪ್ರತ್ಯಕ್ಷವಾಗಿ ಹೇಳೋದಾದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಜೇನುತುಪ್ಪ. ಜೇನುತುಪ್ಪವನ್ನ ನಾವು ಇದರಲ್ಲಿ ಅನೇಕ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಸೊ ಈ ಜೇನುತುಪ್ಪವನ್ನ ನಾವು ನಿಯಮಿತವಾದ ನಮ್ಮ ದಿನನಿತ್ಯದ ಸೇವನೆಯಲ್ಲಿ ಮಾಡೋದ್ರಿಂದ ಸೊ ನಾವು ಅನೇಕ ರೋಗಗಳಿಂದ ನಾವು ಮುಕ್ತಿಯನ್ನ ಪಡೆಯಬಹುದು. ಸೊ ಇದು ಪ್ರತ್ಯಕ್ಷವಾಗಿ ಬರ್ತಕ್ಕಂತಹ ಒಂದು ಪ್ರಯೋಜನ. ಸೊ ನಾವು ಪರೋಕ್ಷವಾಗಿ ನೋಡೋದಾದ್ರೆ ಈಗ ನಾವೇನು ಪ್ರತ್ಯಕ್ಷವಾಗಿ ಕಾಣ್ತೀವೋ ಇದಕ್ಕಿಂತ 20-25% ನಾವು ಪರೋಕ್ಷವಾಗಿ ಇದರಿಂದ ನಾವು ಪ್ರಯೋಜನವನ್ನು ಪಡ್ಕೊಬಹುದು. ಅದೇನಾಗಂದ್ರೆ ಪರಾಗಸ್ಪರ್ಶ, ಏನು ಪಾಲಿನೇಷನ್ ಅಂತ ಕರಿತೀವಿ. ಸೊ ಈ ಪಾಲಿನೇಷನ್ ಮಾಡೋದ್ರಿಂದ ನಮಗೇನು ಪ್ರತ್ಯಕ್ಷವಾಗಿ ಸಿಗುತ್ತೋ ಇದಕ್ಕಿಂತ 20-25% ನಾವು ಲಾಭದಾಯಕವಾಗಿ ಇದಂತ ನಾವು ಲಾಭವನ್ನು ಪಡಿಬಹುದು. ಅದು ಯಾವ ರೀತಿ ಅಂತಂದ್ರೆ ಜೇನುಗಳು ಪರಾಗಸ್ಪರ್ಶೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರೋದ್ರಿಂದ ಇಳುವರಿಯನ್ನ ಅತ್ಯಂತ ಹೇರಳವಾಗಿ ಪಡೆಯಬಹುದು ಒಂದು. ಸೊ ಎರಡನೇದು ಏನಪ್ಪಾ ಅಂತಂದ್ರೆ ಪ್ರಮುಖವಾದಂತಹ ಈ ಒಂದು ಬೆಳೆಗಳಲ್ಲಿ ಸೊ ನಾವು ಆಲ್ಮೋಸ್ಟ್ ಕೆಲವೊಂದು ಬೆಳೆಗಳಲ್ಲಿ 20-100% ನಾವು ಈ ಒಂದು ಪಾಲಿನೇಷನ್ ಪ್ರಮಾಣವನ್ನು ನಾವು ಈ ಒಂದು ಜೇನಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲಿ ನಮಗೆ ಈ ಒಂದು ಜೇನು ಹುಳುಗಳ ಆಕ್ಟಿವಿಟಿ ಚೆನ್ನಾಗಿರುತ್ತೋ ಸೊ ಅಲ್ಲಿ ಅದರ ಇಳುವರಿ ಆಟೋಮೆಟಿಕ್ ಆಗಿ ಚೆನ್ನಾಗಿ ಬಂದೇ ಬರುತ್ತೆ. ಸೊ ಇದು ಒಂದು ಪರೋಕ್ಷವಾದಂತಹ ಪ್ರಯೋಜನ. ಎಷ್ಟೋ ಜನಕ್ಕೆ ಇದರದ ಪರೋಕ್ಷವಾದ ಪ್ರಯೋಜನ ಗೊತ್ತಿರೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಸೊ ಎಲ್ಲ ರೈತರು ಬಂದವರಿಗೆ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಸೊ ನೀವು ಜೇನುವನ್ನ ನೀವು ಬರೀ ಜೇನು ತುಪ್ಪಕ್ಕೆ ಮಾಡೋದಕ್ಕಿಂತ ಮುಂಚೆವಾಗಿ ಸೊ ಅದರಿಂದ ಆಗ್ತಕ್ಕಂತಹ ಪರೋಕ್ಷವಾದಂತಹ ಲಾಭದಾಯಕಗಳನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ಸೊ ಈ ಜೇನು ಕೃಷಿಯನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡೂ ರೀತಿಯಲ್ಲೂ ಕೂಡ ನಿಮಗೆ ಒಂದು ಉತ್ತಮವಾದಂತಹ ಒಂದು ಪ್ರಯೋಜನ ಪಡ್ಕೊಬಹುದು ಅಂತ ಹೇಳ್ತೇನೆ. ಈಗ ಕೆಲವೊಂದು ಕೃಷಿ ಬೆಳೆಗಳಲ್ಲಿ ಅಂದ್ರೆ ಸೂರ್ಯಕಾಂತಿ ಆಗಿರಬಹುದು, ಅಲಸಂದೆ ಆಗಿರಬಹುದು, ಹೂ ಬಿಡುವಂತಹ ಒಂದು ಹಂತದಲ್ಲಿ ನಾವು ನಮ್ಮ ಜಮೀನಿನಲ್ಲಿ ಗಮನಿಸಿದಾಗ ಸಾಕಷ್ಟು ಜೇನುಹುಳುಗಳ ಸಂಖ್ಯೆಯನ್ನು ನಾವು ನೋಡಬಹುದು. ಅಂದ್ರೆ ಈ ರೀತಿ ಜೇನುಹುಳುಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ? ಖಂಡಿತ ಖಂಡಿತ, ನಾನು ಮುಂಚೆ ಹೇಳಿರಂಗೆ ಈ ಬೆಳೆಗಳ ಇಳುವರಿ ಈಗ ನೀವು ಹೇಳಿದಂತೆ ಒಂದು ಇದು ಒಂದು ಒಂದು ಒಂದೊಂದು ಫಸಲಿನಿಂದ ಫಸಲಿಗೆ ವಿಭಿನ್ನವಾಗಿರುತ್ತೆ. ಸೊ ನಮ್ಮ ಮೊದಲೇ ಹೇಳಿದೆ ಇದು ಕೆಲವೊಂದು ಒಂದು ಫಸಲಲ್ಲಿ 20% ಅಷ್ಟು ಇನ್ಕ್ರೀಸ್ ಆದ್ರೆ ಕೆಲವೊಂದಷ್ಟು 100% ಈ ಜೇನುವಿಂದಲೇ ಡಿಪೆಂಡೆನ್ಸ್ ಆಗಿರುತ್ತೆ. ನೀವು ಹೇಳಿರಂಗೆ ಪ್ರಮುಖವಾಗಿ ಸೂರ್ಯಕಾಂತಿ ಅಂತಹ ಬೆಳೆಗಳಲ್ಲಿ ಜೇನುಗಳೇ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಪಾಲಿನೇಷನ್ ಮಾಡಲು. ಸೊ ಅದ್ರ ಜೊತೆಗೆ ಅಡಿಕೆ, ತೆಂಗು, ನಿಂಬೆ, ಇದ್ರ ಜೊತೆಗೆ ಅನೇಕ ಟೊಮ್ಯಾಟೊ ತರಕಾರಿ ಬೆಳೆಗಳು ಇದರಲ್ಲೂ ಕೂಡ ಇವುಗಳೊಂದು ಜೇನುಗಳ ಪ್ರಾಮುಖ್ಯತೆ ಅತ್ಯವಶ್ಯಕವಾಗಿದೆ. ಈಗ ಸಾಕಷ್ಟು ತೋಟಗಳಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿ ಜೇನು ಸಾಕಾಣಿಕೆ ಮಾಡಿಲ್ಲ ಅಂದ್ರೂ ನಿಸರ್ಗದತ್ತವಾಗಿ ಜೇನುಗಳು ಅಲ್ಲಿ ಬರ್ತಾವೆ ಸರ್, ಅಂದ್ರೆ ಅಂತ ರೈತರು ಜೇನು ಸಾಕಾಣಿಕೆ ಮಾಡಬಹುದು? ಖಂಡಿತ, ಈಗ ನಮ್ಮ ತೋಟದಲ್ಲಿ ನಾವು ಜೇನು ಕೃಷಿ ಮಾಡಿದ್ರು ಕೂಡ ಅದ್ ಬೈ ನ್ಯಾಚುರಲಿ ಸ್ವಾಭಾವಿಕವಾಗಿ ಅದು ಪಾಲಿನೇಷನ್ ಪ್ರಕ್ರಿಯೆ ಆಗ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಸೊ ಎಲ್ಲೆಲ್ಲಿ ಈ ಒಂದು ಇನ್ಸೆಕ್ಟಿಸೈಡ್ಸ್ ಕೆಮಿಕಲ್ಸ್ ನ ಯೂಸೇಜ್ ಜಾಸ್ತಿ ಆಗಿರೋ ಪರಿಣಾಮವಾಗಿ ಸೊ ಆಟೋಮೆಟಿಕಲಿ ಈ ಒಂದು ಜೇನುಹುಳುಗಳ ಮೇಲೆ ಅದು ದುಷ್ಪರಿಣಾಮವನ್ನು ಬೀರುತ್ತೆ. ಸ್ಪೆಷಲಿ ನಾವು ಹೂವಿನ ಹಂತದಲ್ಲಿ ನಾವು ಈ ಒಂದು ಕೆಮಿಕಲ್ನ ಸ್ಪ್ರೇ ಮಾಡುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು. ಸೊ ಸಾಧ್ಯವಾದಷ್ಟು ನಾವು ಎಲ್ಲಿ ನೀಡ್ ಬೇಸ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ, ಅಂದರೆ ಅವಶ್ಯಕತೆ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಕೆಮಿಕಲ್ ಯೂಸ್ ಮಾಡಬೇಕು. ಇನ್ನು ಉಳಿದಂತಹ ಪರಿಸ್ಥಿತಿಯಲ್ಲಿ ಸೊ ಬೇರೆ ರೀತಿಯಾದಂತಹ ಜೈವಿಕ ಕೀಟನಾಶಕಗಳು ಅಥವಾ ಬೇರೆ ಅದನ್ನು ಯೂಸ್ ಮಾಡೋದ್ರಿಂದ ಈ ಒಂದು ಜೇನಿನ ಸಂರಕ್ಷಣೆಯನ್ನು ನಾವು ಮಾಡಬಹುದು, ಜೊತೆಗೆ ಉತ್ತಮವಾದಂತಹ ಇಳುವರಿಯನ್ನು ಕೂಡ ಪಡೆಯಬಹುದು ಅಂತ ಹೇಳ್ತೀನಿ. ಅಂದ್ರೆ ಇದನ್ನೆಲ್ಲ ನಾವು ಗಮನಿಸಿದಾಗ ಒಂದ್ ಕಡೆ ಸಾವಯವ ಕೃಷಿಯಲ್ಲಿ ಅಂದ್ರೆ ಯಶಸ್ವಿಯಾಗಿ ಜೇನು ಸಾಕಾಣಿಕೆಯಿಂದಲೇ ಲಾಭ ತಗೊಳ್ಬಹುದು ಅಂತ ಹೇಳ್ತೀರಾ? ಖಂಡಿತವಾಗೂ, ಕಂಪೇರ್ ಟು ನಾವೀಗ ಸಾವಯವ ಕೃಷಿಗೆ ಮತ್ತೆ ನಾವೀಗ ಏನೀಗ ಕೆಮಿಕಲ್ ಫರ್ಟಿಲೈಸರ್ಸ್ ನ ಮತ್ತು ಕೆಮಿಕಲ್ ಇನ್ಸೆಕ್ಟಿಸೈಡ್ಸ್ ನ ಯೂಸ್ ಮಾಡಿ ಮಾಡ್ತಿದೀವೋ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಎಲ್ಲಿ ಯಾವ ರೈತರು ಸಾವಯವಿಕವಾದಂತಹ ಬೆಳೆಯನ್ನ ಬೆಳೀತಾ ಇದಾರೆ ಸೊ ಅಲ್ಲಿ ನಮಗೆ ಈ ಜೇನು ಕೃಷಿಯನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಅತ್ಯಂತ ಒಳ್ಳೆ ಆಪರ್ಚುನಿಟೀಸ್ ಇರುತ್ತೆ. ಈಗ ಒಂದು ಕೆಮಿಕಲ್ ಯೂಸೇಜ್ ಕಡಿಮೆ ಆಗಿರೋದ್ರಿಂದ ಈ ಜೇನು ನೊಣಗಳ ಇದು ಒಂದು ಅವರ ಸಂತತಿ ಕೂಡ ಬಹಳ ಬೇಗ ವೃದ್ಧಿಪಡಿಸುತ್ತೆ. ಸೊ ಇದರಿಂದ ಅದರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿ ಅದರ ಕಾಲೋನೀಸ್ ಕೂಡ ಬೇಗ ಬೇಗ ಡೆವಲಪ್ ಆಗ್ತವೆ. ಸೊ ಡೆವಲಪ್ ಆಗೋದ್ರಿಂದ ಸೊ ಅದರಿಂದ ಪಾಲಿನೇಷನ್ ಕೂಡ ಹೆಚ್ಚಾಗಿ ನಾವು ಅಧಿಕ ಇಳುವರಿಯನ್ನು ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಕರಿತೀವಿ ಈ ಒಂದು ಸಾವಯವ ಕೃಷಿಯಲ್ಲಿ ಅಂತ ಕರಿತೀವಿ. ಸೊ ಅಲ್ಲಿ ಇಳುವರಿಯನ್ನು ಪಡೆಯಲು ಈ ಒಂದು ಜೇನು ಕೃಷಿಯು ಕೂಡ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮತ್ತೆ ಒಂದ್ ಕಡೆ ಈಗ ಸಾವಯವ ಕೃಷಿಯಲ್ಲಿ ಜೇನು ಸಾಕಾಣಿಕೆ ಮಾಡೋದ್ರಿಂದ ಗುಣಮಟ್ಟದ ಜೇನುತುಪ್ಪವನ್ನ ನಾವು ಕಾಣಬಹುದು. ಖಂಡಿತ ಖಂಡಿತ, ಈಗ ನಾವು ಇದೇನಂತಂದ್ರೆ ಈ ಒಂದು ಏನು ನಾವು ಇದರಲ್ಲಿ ಈ ಜೇನುಗಳ ಬಗ್ಗೆ ಹೇಳೋದಾದ್ರೆ ಮೂರು ರೀತಿಯ ಜಾತಿಗಳಿರ್ತವೆ, ಒಂದು ರಾಣಿ ಜೇನು, ಇನ್ನೊಂದು ಕೆಲಸಗಾರ ಜೇನು ಮತ್ತು ಇನ್ನೊಂದು ಗಂಡು ಜೇನು ಅಂತ ಕರಿತೀವಿ. ಸೊ ಏನು ಈ ಕೆಲಸಗಾರ ಜೇನು ಇರುತ್ತೆ, ಸೊ ಇದು ಕೆಲಸಗಾರ ಜೇನು ಬಾಯಿ ಮತ್ತೆ ಅದರ ಕಾಲು ಮಾರ್ಪಾಡು ಹೊಂದಿರುತ್ತೆ. ಯಾವ ರೀತಿ ಅಂತಂದ್ರೆ ಈ ಒಂದು ಪರಾಗಕ್ಕೆ ಮತ್ತು ಈ ಮಧುವನ್ನ ಕಲೆಕ್ಟ್ ಮಾಡಕ್ಕೆ ಅದು ಮಾರ್ಪಾಡು ಹೊಂದಿರುತ್ತೆ. ಸೊ ಈ ರೀತಿ ನಾವು ಕೆಮಿಕಲ್ ಸ್ಪ್ರೇ ಮಾಡಿರ್ತಕ್ಕಂತಹ ಫೀಲ್ಡ್ ಇಂದ ನಾವು ಅದೇನಾದ್ರೂ ಆ ಒಂದು ಪರಾಗ ಮತ್ತೆ ಇದನ್ನ ಮಧುವನ್ನ ಕಲೆಕ್ಟ್ ಮಾಡಿದಾಗ ಸೊ ಆಟೋಮೆಟಿಕಲಿ ನಮಗೆ ಅದು ಏನು ಹನಿಯಾಗಿ ಕನ್ವರ್ಟ್ ಮಾಡುತ್ತಲ್ಲ, ಸೊ ಅಲ್ಲಿ ಕೂಡ ಅದು ಅಡಲ್ಟ್ರೆಂಟ್ ಅಂತ ಏನು ಕರಿತೀವಿ, ಸೊ ಆದಾಗ ಚಾನ್ಸಸ್ ಇರುತ್ತೆ. ಸೊ ಹಂಗ ಬಿಟ್ಟು ನಾವು ಈ ಸಾವಯವ ಕೃಷಿಯಲ್ಲಿ ಮಾಡಿದಂತಹ ಕಂಡೀಷನ್ ಅಲ್ಲಿ ಈ ಒಂದು ಜೇನು ಕೃಷಿಯನ್ನ ಮಾಡಿದ್ದೇ ಆದ್ರೆ ಅತ್ಯಂತ ಗುಣಮಟ್ಟದಂತಹ ಒಂದು ಜೇನುತುಪ್ಪವನ್ನು ಕೂಡ ನಾವು ಪಡೆಯಬಹುದು. ಈಗ ಮೂರು ತಳಿಯ ಒಂದು ಜೇನು ಸಾಕಾಣಿಕೆ ಬಗ್ಗೆ ಹೇಳಿದ್ರ ನೀವು, ಅಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಚಿತ್ರದುರ್ಗ ದಾವಣಗೆರೆ ಭಾಗದಲ್ಲಿ ನಮ್ಮ ಕೃಷಿಕರು ಯಾವ ತಳಿಯ ಒಂದು ಜೇನು ಸಾಕಾಣಿಕೆ ಮಾಡಬಹುದು ಯಶಸ್ವಿಯಾಗಿ ಅಂತ ಹೇಳ್ತೀರಾ? ಜೇನುಗಳಲ್ಲಿ ಪ್ರಮುಖವಾಗಿ 5 ತಳಿಗಳು ಬರ್ತವೆ. ಒಂದನೇದಾಗಿ ಎಜ್ಜೇನು, ಕೋಲ್ ಜೇನು, ತುಳುಬೆ ಜೇನು ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಯುರೋಪಿಯನ್ ಜೇನು ಅಂತ ಬರುತ್ತೆ. ಸೊ ಇನ್ನೊಂದು ಸ್ಟಿಂಗ್ಲೆಸ್ ಬಿ ಅಂತ ಬರುತ್ತೆ. ಸೊ ಈ ರೀತಿ 5 ತಳಿಗಳಾದಂತಹ ಜೇನನ್ನ ಕಾಣ್ತೇವೆ. ಸೊ ಪ್ರಮುಖವಾಗಿ ಈ ಒಂದು ನಮ್ಮ ಚಿತ್ರದುರ್ಗ, ದಾವಣಗೆರೆ ಅಥವಾ ಈ ಹಾವೇರಿ ಇಂತಹ ರೀಜನ್ ಅಲ್ಲಿ ಸೊ ನಮಗೆ ಯುರೋಪಿಯನ್ ಜೇನು ಅಂದ್ರೆ ನೀವು ಕಮರ್ಷಿಯಲಿ ನಾವು ಇದು ಅತ್ಯಂತ ಅಧಿಕ ಇಳುವಳಿಯನ್ನು ಪಡೆಯಬೇಕು ಅಂತಂದ್ರೆ ಯುರೋಪಿಯನ್ ಜೇನು ಏನಂತ ಇದೆ, ಸೊ ಇದು ಅತ್ಯಂತ ಸೂಕ್ತವಾದಂತಹ ಒಂದು ತಳಿಯಾಗಿರುತ್ತೆ. ಸೊ ಅದ್ರ ಜೊತೆಗೆ ತುಡುಬೆ ಜೇನು ಅಂತ ಬರುತ್ತೆ, ಅದನ್ನು ಕೂಡ ನಾವು ಮಾಡಬಹುದು. ಸೊ ಈ ಒಂದು ಯುರೋಪಿಯನ್ ಜೇನು ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಸೊ ಇದು ಬೇಗ ಏನು ಅಡಾಪ್ಟಬಿಲಿಟಿ ಆಗುತ್ತೆ ಒಂದು. ಸೊ ಎರಡನೇದಾಗಿ ಇದು ಆರ್ಮ್ಲೆಸ್ ಅಂದ್ರೆ ಅದರಲ್ಲಿ ಸಾಕಾಣಿಕೆಯಲ್ಲಿ ಸುಲಭವಾಗಿ ಮಾಡಬಹುದು ಯುರೋಪಿಯನ್ ಜೇನ್ನ. ಸೊ ಅದ್ರ ಜೊತೆಗೆ ಇಳುವರಿಯನ್ನ ನಾವು ನೋಡೋದೇ ಆದ್ರೆ ಒಂದು ಕಾಲೋನಿಯಿಂದ ಒಂದು ಏರಿಗೆ 30-35 kg ನಾವು ಜೇನುತುಪ್ಪವನ್ನು ಪಡೆಯಬಹುದು. ಸೊ ಇದೇ ರೀತಿ ತುಡುಬೆ ಜಿಲ್ಲೆಯಲ್ಲಿ 20-25 kg ನಾವು ಈ ಒಂದು ಜೇನುತುಪ್ಪವನ್ನು ನಾವು ಪಡೆಯಬಹುದಾಗಿದೆ. ಈಗ ಹೆಜ್ಜೇನು ಅಂತಂದ್ರೆ ಸಾಕಾಣಿಕೆ ಮಾಡಕ್ ಆಗಲ್ಲ ಅದನ್ನ. ಈ ಹೆಜ್ಜೇನುವನ್ನ ಸಾಕಾಣಿಕೆ ಮಾಡಕ್ಕೆ ತುಂಬಾ ಕಷ್ಟ. ಯಾಕಪ್ಪ ಅಂದ್ರೆ ಅದನ್ನ ಫೆರೋಷಿಯಸ್ ಅಂತ ಕರೀತಾರೆ. ಸೊ ಅಂದ್ರೆ ಏನಪ್ಪ ಅಂತಂದ್ರೆ ಅದನ್ನ ಸಾಕಾಣಿಕೆ ಮಾಡುವಾಗ ಅದು ಸಖತ್ತು ಒಂಥರ ಆಕ್ರಮಣ ರೀತಿಯನ್ನ ಹೊಂದಿರುತ್ತೆ. ಸೊ ಹಂಗಾಗಿ ಇದನ್ನ ಸಾಕಾಣಿಕೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಇದರಿಂದ ಬರ್ತಕ್ಕಂತಹ ಈಲ್ಡ್ ಕೂಡ ಅದು ಕಡಿಮೆ ಕಂಪೇರ್ ಟು ಯುರೋಪಿಯನ್ ಈಗ ನಾವು ಜೇನು ನೋಣ ಅಂತ ಏನ್ ಕರೆದಿನಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಈಲ್ಡ್ ಕೂಡ ಕಡಿಮೆ ಬರುತ್ತೆ ಜೇನುತುಪ್ಪ. ಸೊ ಹಂಗಾಗಿ ಇದು ಸಾಕಾಣಿಕೆಗೆ ಅಷ್ಟೇನು ಪೂರಕವಾಗಿಲ್ಲ. ಈ ಒಂದು ಯುರೋಪಿಯನ್ ಜೇನು ಮತ್ತೆ ತುಡುಬೆ ಜೇನು ಸಾಕಾಣಿಕೆಗೆ ಅತ್ಯಂತ ಪೂರಕವಾಗಿದೆ. ಈಗ ಜೇನುತುಪ್ಪ ಸೇವನೆಗೆ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಹೌದೌದು, ಅದು ಕೂಡ ಒಂದ್ ಸ್ವಲ್ಪ ನಿಜನೇ. ಈ ಜೇನುತುಪ್ಪ ಕ್ವಾಲಿಟಿಯಲ್ಲೂ ಕೂಡ ಏನು ನಾವು ಈ ತುಡುಬೆ ಜೇನು ಅಂತ ಕರಿತೀವಿ ಅದು ಚೆನ್ನಾಗಿರುತ್ತೆ. ಯುರೋಪಿಯನ್ ಜೇನು ಅಂತ ಕರಿತಾರೆ, ಇವೆರಡು ಕೂಡ ಆಲ್ಮೋಸ್ಟ್ ಒಂದೇ ರೀತಿಯಾದಂತಹ ಒಂದು ರುಚಿಯನ್ನು ಹೊಂದಿರುತ್ತೆ. ಕಂಪೇರ್ ಟು ಈ ಒಂದು ಹೆಜ್ಜೇನುವನ್ನು ನೋಡಿದಾಗ ಸ್ವಲ್ಪ ಸೇವನೆಗೆ ಅಷ್ಟು ಪೂರಕವಾಗಿರೋದಿಲ್ಲ. ಈಗ ನಮ್ಮ ಕೃಷಿಕರು ಹೊಸದಾಗಿ ಜೇನು ಕೃಷಿ ಮಾಡುವಂಥವ್ರು ಜೇನು ಸಾಕಾಣಿಕೆ ಮಾಡಬೇಕು ಅನ್ಕೊಂಡಾಗ ಜೇನು ಹುಳುಗಳನ್ನ ಎಲ್ಲಿಂದ ತಂದು ಅವರು ಸಾಕಾಣಿಕೆ ಮಾಡಬಹುದು, ಈ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ಅತ್ಯಂತ ಒಂದು ಪ್ರಾಮುಖ್ಯವಾದ ಕ್ವಶನ್ ಮತ್ತೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವಶನ್. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಈ ಜೇನು ಕೃಷಿಯಲ್ಲಿ ಮಾಡುವಾಗ ನಾವು ಎರಡು ರೀತಿಯಾದಂತಹ ಒಂದು ಜೇನುನೊಣಗಳನ್ನು ಕಲೆಕ್ಟ್ ಮಾಡಬಹುದು. ಒಂದೇದಾಗಿ ನೈಸರ್ಗಿಕವಾಗಿ ಕಲೆಕ್ಟ್ ಮಾಡಬಹುದು, ಇನ್ನೊಂದು ಯಾರು ಆಲ್ರೆಡಿ ಈ ತರ ಜೇನು ಕೃಷಿಯನ್ನು ಮಾಡ್ತಿರ್ತಾರೆ ಅವರಿಂದಲೂ ಕೂಡ ನಾವು ಕಾಲೋನಿಯನ್ನು ಪರ್ಚೇಸ್ ಮಾಡಬಹುದು. ಸೊ ಈ ರೀತಿ ಎರಡು ರೀತಿ ಮಾಡಬಹುದು. ಸೊ ಸ್ವಾಭಾವಿಕವಾಗಿ ನಾವು ಎಲ್ಲಿ ಸಿಗ್ತವೆ ಅಂತಂದ್ರೆ ಈ ಮರದ ಪೊಟ್ಟರೆ ಇಲ್ಲಾಂದ್ರೆ ಉತ್ತದ ಒಂದು ಪೊರೆಯಲ್ಲಿ, ಈ ರೀತಿ ಒಂದು ಈ ಎರಡು ಸ್ಥಳಗಳಲ್ಲಿ ಇದು ನಾವು ನೈಸರ್ಗಿಕವಾಗಿ ಕಾಣ್ತೇವೆ. ಸೊ ಇವುಗಳಲ್ಲಿ ನಾವು ಪ್ರಿಫರಬಲಿ ನಾವು ಅರ್ಲಿ ಮಾರ್ನಿಂಗ್ ಈ ಒಂದು ಜೇನುನೊಣಗಳ ಆಕ್ಟಿವಿಟಿ ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ನಾವು ಎಲ್ಲಿ ಈ ಒಂದು ಆಕ್ಟಿವಿಟಿ ಜೇನುನೊಣಗಳು ಓಡಾಡೋದು ಕಾಣಿಸುತ್ತೋ ನೈಸರ್ಗಿಕವಾಗಿ ಮರದ ಪೊಟ್ಟರಲ್ಲಾಗಲಿ ಅಥವಾ ಉತ್ತದ ತುಡಿಯಲ್ಲಾಗಲಿ, ಸೊ ಅಲ್ಲಿ ನಾವು ಒಂದು ಕಾಲೋನಿಯನ್ನ ಇಡದ್ರ ಮುಖಾಂತರ ಕಟ್ ಮಾಡಿ ಅದನ್ನ ನಾವು ಒಂದು ಈ ಒಂದು ಭತ್ತದ ಒಂದು ನಾರು ಬರುತ್ತೆ, ಭತ್ತದ ನಾರಿನ ಮುಖಾಂತರ ನಾವು ನಮ್ಮ ಐವ್ ಬೋರ್ಡ್ಗೆ ಕಟ್ಟಬೇಕು. ಕಟ್ಟಿದ ನಂತರ ಎಲ್ಲ ಪಾಪ್ಯುಲೇಷನ್ ಅಂದ್ರೆ ಏನು ವರ್ಕರ್ಸ್ ಮತ್ತೆ ಇನ್ನೂ ಏನು ಜೇನುನೊಣಗಳು ಬರ್ತವೋ ಅವಷ್ಟು ಕೂಡ ಈ ಒಂದು ಒಂದು ಬಾಕ್ಸ್ಗೆ ಶಿಫ್ಟ್ ಆಗುತ್ತೆ. ಸೊ ಈ ಶಿಫ್ಟ್ ಮಾಡುವಾಗ ನಾವು ಇಲ್ಲಿ ವಹಿಸಬೇಕಾದಂತಹ ಇಂಪಾರ್ಟೆಂಟ್ ಕ್ರಮ ಏನಪ್ಪ ಅಂತಂದ್ರೆ ಏನು ರಾಣಿ ಜೇನು ಇರುತ್ತೆ, ರಾಣಿ ಜೇನನ್ನು ಕೂಡ ಮಿಸ್ ಆಗದ ರೀತಿಯಲ್ಲಿ ಅದನ್ನು ನಾವು ಈ ಒಂದು ಜೇನಿನ ಪೆಟ್ಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ಟ್ರಾನ್ಸ್ಫರ್ ಮಾಡಿದಾದ್ಮೇಲೆ ಅದು ಅಪ್ ಟು ಈವ್ನಿಂಗ್ ಆಗೋವರೆಗೂ ಕೂಡ ಎಲ್ಲಿ ನಾವು ಇಟ್ಟಿರ್ತೀವೋ ಸೊ ಅಲ್ಲೇ ಬಿಟ್ಬಿಟ್ಟು ಸೊ ಈವ್ನಿಂಗ್ ಆದ್ಮೇಲೆ ನಮಗೆ ಬೇಕಾಗಿರುವಂತಹ ಪ್ರದೇಶಕ್ಕೆ ನಾವು ಸ್ಥಳಾಂತರ ಮಾಡಬಹುದು. ಈಗ ನಿಸರ್ಗದತ್ತವಾಗಿ ಸಿಗುವಂತಹ ಜೇನು ಹುಳುಗಳನ್ನ ತಂದು ನಾವು ಸಾಕಾಣಿಕೆ ಮಾಡಬಹುದು ಒಂದು ಕ್ರಮ. ಮತ್ತೆ ಇನ್ನೊಂದು ಕ್ರಮ, ಬೇರೆ ರೈತರು ಸಾಕಾಣಿಕೆ ಮಾಡಂತ ರೈತರ ಹತ್ರ ಹೋಗಿ ಜೇನು ನೊಣಗಳನ್ನ ಕೊಂಡ್ಕೊಂಡ್ ಬರ್ಬೋದು ಅಂತ ಹೇಳಿ ಇನ್ನೊಂದು ಕ್ರಮ ಹೇಳಿದ್ರಿ. ಈಗ ಜೇನು ನೊಣಗಳನ್ನ ಯಾವ ರೀತಿ ಕೊಂಡ್ಕೊಂಡು ಅಲ್ಲಿಂದ ಒಂದ್ ಕಡೆಯಿಂದ ಒಂದ್ ಕಡೆ ಸಾಕಾಣಿಕೆ ಮಾಡಬಹುದು? ಜೇನು ನೊಣಗಳನ್ನ ಈಗ ನಾನು ಹೇಳಿದ್ರೆ ನೈಸರ್ಗಿಕವಾಗಿ ಅಂತಂದ್ರೆ ನಾವು ಅಲ್ಲೇ ಒಂದು ಜೇನು ಫ್ರೇಮ್ ಅಂತ ಏನ್ ಕರಿತೀವಿ ಈ ಒಂದು ಜೇನು ಪೆಟ್ಟಿಗೆನ ಇಟ್ಟು ನಾವು ಕಲೆಕ್ಟ್ ಮಾಡಬಹುದು. ಇಲ್ಲ ಕಮರ್ಷಿಯಲ್ ಆಗಿ ಮಾಡುವಾಗ ಅವರೇ ಕೂಡ ಒಂದು ಒಂದೊಂದು ಕಾಲೋನಿಗೆ ಒಂದೊಂದು ಫ್ರೇಮ್ ವೈಸ್ ಅದು ಕೊಡ್ತಾರೆ. ಸೊ ಒಂದು ಫ್ರೇಮ್ ಕೊಟ್ಟು ಒಂದು ಜೇನಿನ ಗೂಡಿಗೆ ಒಂದು ರಾಣಿ ಜೇನು ಬೇಕೇ ಬೇಕು. ಸೊ ಒಂದು ರಾಣಿ ಜೇನು ಜೊತೆಗೆ ಆ ಒಂದು ಕಾಲೋನಿಯನ್ನ ಪರ್ಚೇಸ್ ಮಾಡಿ ಸೊ ನಾವು ಕಾಲೋನಿಯ ಸಾಗಾಟನೆ ಮಾಡುವಾಗ ನಾವು ಎಲ್ಲಿಂದ ತಗೊಂಡಿರ್ತೀವಿ ಮತ್ತೆ ನಾವು ಎಲ್ಲಿಗೆ ಇಡಬೇಕು ಅಲ್ಲಿಗೆ ಮಾಡುವಾಗ ನಾವು ಪ್ರಿಫರಬಲಿ ನಾವು ಈವ್ನಿಂಗ್ ಅವರ್ಸ್ ಅಲ್ಲಿ ಅದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ನೀವು ಮಾರ್ನಿಂಗ್ ಅವರ್ ಅಲ್ಲಿ ಮಾಡುವಾಗ ಅದು ಆ ಜೇನುಗೂಡು ಎಲ್ಲ ಮತ್ತೆ ಹೊರ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಪ್ರಿಫರಬಲಿ ನೀವು ಈವ್ನಿಂಗ್ ಅವರ್ಸ್ ಅಲ್ಲಿ ನಾವು ಎಲ್ಲಿಂದ ಪರ್ಚೇಸ್ ಮಾಡ್ತೀವಿ ಅಲ್ಲಿಂದ ಪರ್ಚೇಸ್ ಮಾಡಿಬಿಟ್ಟು ನಾವು ಎಲ್ಲಿಗೆ ಸ್ಥಳಾಂತರ ಮಾಡಬೇಕು ಅದನ್ನ ಪ್ಲೇಸ್ಗೆ ನಾವು ಈವ್ನಿಂಗ್ ಅಥವಾ ಸಾಯಂಕಾಲ 4-5 ಗಂಟೆ ಮೇಲೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅದು ಚೆನ್ನಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಸೊ ಫಸ್ಟ್ ನಾವು ಆ ರೀತಿ ತಂದಿಟ್ಟ ತಕ್ಷಣ 1-1.5 ವಾರ ಅಥವಾ 1.5 ವಾರದೊಳಗೆ ಕೂಡ ನಾವು ಸ್ವಲ್ಪ ಶುಗರ್ ಸಿರಪ್ ಅನ್ನ ಕೊಡಬೇಕಾಗುತ್ತೆ. ಈ ಸಕ್ಕರೆ ಪಾಕವನ್ನು ಸ್ವಲ್ಪ ಕೊಡಬೇಕು. ಯಾಕಪ್ಪ ಅಂದ್ರೆ ಫಸ್ಟ್ ನಾವು ಸ್ಥಳಾಂತರಗೊಂಡಂತಹ ಪ್ಲೇಸ್ಗೆ ಅಡ್ಜಸ್ಟ್ ಆಗೋವರೆಗೂ ಕೂಡ ಆ ರೀತಿ ಶುಗರ್ ಸಿರಪ್ ಅನ್ನ ಕೊಟ್ಟರೆ ಸೊ ಅವು ಅಲ್ಲಿ ಕಾಲೋನಿ ಎಸ್ಟಾಬ್ಲಿಷ್ ಆಗುತ್ತೆ. ಶುಗರ್ ಅಂಶ ಅಂತಂದ್ರೆ ಆ ಪೆಟ್ಟಿಗೆ ಒಳಗಡೆ ಹಾಕಬೇಕಾಗುತ್ತೆ. ಹೌದೌದೌದು, ಆ ಪೆಟ್ಟಿಗೆ ಒಳಗಡೆ ಅಲ್ಲಿ ಬಾಟಮ್ ಬೋರ್ಡ್ ಅಂತ ಇರುತ್ತೆ ಅಂದ್ರೆ ಎಂಟ್ರಿ ಗೇಟ್ ಹತ್ರ. ಸೊ ಅಲ್ಲಿ ನಾವು ಆ ಶುಗರ್ ಅಂಶನ ಇಡಬೇಕಾಗುತ್ತೆ. ಈಗ ಜೇನು ಪೆಟ್ಟಿಗೆ ಅಂತಂದ್ರೆ ಎಷ್ಟು ಗಾತ್ರದಲ್ಲಿ ಇರುತ್ತೆ, ಸುಮಾರು ಎಷ್ಟು ಹುಳುಗಳನ್ನ ಅದರಲ್ಲಿ ನಾವು ಬಿಡಬಹುದು ಅಂತ ಹೇಳ್ತೀರಾ? ಸೇಮ್ ಈ ಒಂದು ಜೇನು ಪೆಟ್ಟಿಗೆಗೂ ನಮಗೆ ಅನುಕೂಲಕ್ಕೆ ತಕ್ಕನಾಗಿ ಎರಡು ಸೈಜ್ ಅಲ್ಲಿ ಬರುತ್ತೆ. ಸೊ ಒಂದು ಬಂದ್ಬಿಟ್ಟು 8 ಫ್ರೇಮ್ ಇರೋಂತಹ ಒಂದು ಜೇನು ಪೆಟ್ಟಿಗೆ ಸಿಗುತ್ತೆ, ಇನ್ನೊಂದು 12 ಫ್ರೇಮ್ಸ್ ಇರೋಂತಹ ಜೇನು ಪೆಟ್ಟಿಗೆ ಸಿಗುತ್ತೆ. ಸೊ ನಮಗೆ ಅನುಕೂಲವಾಗಿ ತಕ್ಕನಾಗೆ ಆಮೇಲಿಂದ ಆ ಸಂತತಿ ಪಾಪ್ಯುಲೇಷನ್ ಎಷ್ಟಿದೆ ಅದಕ್ಕೆ ತಕ್ಕನಾಗೆ ನಾವು ಅದನ್ನ ಆಡ್ ಮಾಡ್ತಾ ಹೋಗ್ಬೇಕು. ಸೊ ಯಾವಾಗ ಜೇನು ನೊಣಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅವಾಗ ನಾವು ಅದನ್ನ ಈ ಒಂದು ಏನು ಫ್ರೇಮ್ಸ್ ಅಂತ ಕರಿತೀವಿ ವೇಕೆಂಟ್ ಫ್ರೇಮ್ಸ್ ನಾವು ತೆಗಿಬೇಕಾಗುತ್ತೆ. ಸೊ ಅದೇ ರೀತಿ ಸರ್ಪ್ಲಸ್ ಟೈಮ್ ಅಂತ ಕರಿತೀವಿ ಅಂದ್ರೆ ಅನಿ ಫ್ಲೋಯಿಂಗ್ ಸೀಸನ್ ಅಂತಂದು. ಯೂಶಲಿ ಕ್ರಾಪ್ ನಾವು ಯಾವಾಗ ಬೆಳಿತೀವಿ ಅವಾಗ ಅನಿ ಫ್ಲೋಯಿಂಗ್ ಸೀಸನ್ ಜಾಸ್ತಿ ಇರ್ತಾ ಇರುತ್ತೆ. ಸೊ ಅವಾಗ ಅಡಿಷನಲಿ ನಾವು ಫ್ರೇಮ್ಸ್ನ ಕೊಡ್ತಾ ಹೋಗ್ಬೇಕು. ಅಂದ್ರೆ ಏನು ಈ ಮೇಣದ ಒಂದು ರಟ್ಟಿನಿಂದ ಮಾಡ್ತಕ್ಕಂತ ಒಂದು ಫ್ರೇಮ್ ಇರುತ್ತೆ ಸೊ ಅದನ್ನ ಅಡಿಷನಲ್ ಆಡ್ ಮಾಡಬೇಕು. ಸೊ ಈ ರೀತಿ ಆಡ್ ಮಾಡಿ ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಾವು ಈ ಫ್ರೇಮ್ಸ್ನ ಇನ್ಕ್ರೀಸ್ ಮಾಡಬಹುದು. ಒಂದು ಒಂದು ಕಾಲೋನಿನಲ್ಲಿ ಒಂದು ರಾಣಿ ಹುಳು ಇರುತ್ತೆ, 1000 ಸೈನಿಕ ಹುಳುಗಳು ಇರ್ತವೆ, ಏನು ಗಂಡು ಹುಳು ಅಂತೀವಿ 100 ಗಂಡು ಹುಳುಗಳು ಇರ್ತವೆ. ಈಗ ಒಂದು ಪೆಟ್ಟಿಗೆಯಲ್ಲಿ ಒಂದು ರಾಣಿ ಹುಳ ಇದ್ರೆ ಉತ್ತಮ ಅಂತ ಹೇಳಿದ್ರಿ, ಅಂದ್ರೆ ಸಾಕಷ್ಟು ಇಳುವರಿ ಪಡೆಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಈಗ ನಮ್ಮ ಕೃಷಿಕರಿಗೆ ಯಾವ ರೀತಿ ಗೊತ್ತಾಗುತ್ತೆ, ಈಗ ಸಾಕಷ್ಟು ಜೇನು ಹುಳುಗಳು ಇರ್ತಾವೆ ಪೆಟ್ಟಿಗೆಯಲ್ಲಿ, ಇದು ರಾಣಿ ಹುಳು, ಇದು ಗಂಡು ಹುಳು, ಇದು ಸೈನಿಕ ಹುಳು ಅಂತೇಳಿ ಯಾವ ರೀತಿ ಅವರು ನಿಗದಿ ಮಾಡಬೇಕಾಗುತ್ತೆ? ಹೌದು, ಇದು ಒಂದು ಅತ್ಯಂತ ಇದೊಂದು ಸೈಂಟಿಫಿಕ್ ಕ್ವಶನ್ ವಿತ್ ಪ್ರಾಕ್ಟಿಕಲ್ ಕ್ವಶನ್ ಕೂಡ. ನೀವು ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡಬಹುದು ಅಂತಂದ್ರೆ, ಸೊ ರಾಣಿ ಹುಳು ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿರುತ್ತೆ ಒಂದು. ಸೊ ಎರಡನೇದಾಗಿ, ರಾಣಿ ಹುಳುವಿನ ಹೊಟ್ಟೆ ಅರ್ಧದಷ್ಟು ಅಷ್ಟೇ ಅದರ ರೆಕ್ಕೆಯಿಂದ ಮುಚ್ಚಲ್ಪಟ್ಟಿರುತ್ತದೆ, ಅನ್ನರ್ಧ ಹೊಟ್ಟೆ ಏನಿರುತ್ತೆ ಅದು ಓಪನ್ ಆಗಿರುತ್ತೆ. ಮತ್ತು ಮೂರನೇದಾಗಿ, ಈ ರಾಣಿ ಹುಳುವಿನ ಹೊಟ್ಟೆಯ ತುದಿ ಭಾಗದ ಅತ್ಯಂತ ಚೂಪಾಗಿರುತ್ತೆ. ಈ ಮೂರು ಅಂಶಗಳಿಂದ ನಾವು ರಾಣಿ ಹುಳುಗಳಿಂದ ಇತರೆ ಹುಳುಗಳಿಂದ ನಾವು ಡಿಫ್ರೆನ್ಷಿಯೇಟ್ ಮಾಡಬಹುದು. ಇದು ರಾಣಿ ಹುಳು ಬಗ್ಗೆ. ಗಂಡು ಹುಳು ಬಗ್ಗೆ ಮಾತಾಡೋದಾದ್ರೆ, ಸೊ ಗಂಡು ಹುಳುಗಳು ಅತ್ಯಂತ ಚಿಕ್ಕದಾಗಿರ್ತವೆ ಮತ್ತು ಈ ಏನು ಈ ರೆಕ್ಕೆಗಳಂತ ಏನು ಕರಿತೀವಿ ಅವು ದೇಹದ ತುಂಬಾ ಅಂದ್ರೆ ಹೊಟ್ಟೆನು ಫುಲ್ ಆಗಿ ಕವರ್ ಮಾಡಿರ್ತವೆ. ಮತ್ತೆ ಹೊಟ್ಟೆಯ ತುದಿ ಭಾಗ ಬ್ಲಂಟ್ ಅಂತ ಕರಿತೀವಿ, ಅಂದ್ರೆ ಚೂಪಾಗಿರುವುದಿಲ್ಲ, ಇದು ಅಂದ್ರೆ ಮಂಡು ಇರುತ್ತೆ. ಸೊ ಇದು ಗಂಡು ಹುಳುವಿನ ಐಡೆಂಟಿಫಿಕೇಶನ್ ಮಾಡತಕ್ಕಂತಹ ರೀತಿ. ಸೊ ಇದೇ ರೀತಿ ನಾವು ವರ್ಕರ್ಸ್ ಏನು ಕೆಲಸಗಾರ ಹುಳುಗಳನ್ನು ನೋಡೋದಾದ್ರೆ, ಸೊ ಇವು ಕೂಡ ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ ಮತ್ತೆ ಈ ವರ್ಕರ್ಸ್ ಕೂಡ ರೆಕ್ಕೆಗಳು ಹೊಟ್ಟೆಯ ಅರ್ಧದಷ್ಟೇ ಕವರ್ ಆಗಿರ್ತವೆ. ಮತ್ತೆ ಇವುಗಳ ಹೊಟ್ಟೆಯ ತುದಿಯಲ್ಲಿ ಈ ಸ್ಟಿಂಗ್ ಇರುತ್ತೆ, ಸೊ ಸ್ಟಿಂಗ್ ಈ ಒಂದು ಹೊಟ್ಟೆಯ ತುದಿ ಭಾಗದಲ್ಲಿ ಇರುತ್ತೆ ಮುಳ್ಳು, ಮತ್ತೆ ಇದು ಕೂಡ ಈ ಹೊಟ್ಟೆಯ ತುದಿ ಭಾಗ ಚೂಪಾಗಿರುತ್ತೆ. ಈ ಮೂರು ಅಂಶಗಳನ್ನು ಆಧರಿಸಿ ನಾವು ಒಂದು ಜೇನುಗೂಡದಲ್ಲಿ ರಾಣಿ ಹುಳು ಮತ್ತು ಕೆಲಸಗಾರ ಹುಳು ಮತ್ತು ಗಂಡು ಹುಳುವನ್ನು ನಾವು ಈ ರೀತಿ ಡಿಫ್ರೆನ್ಷಿಯೇಟ್ ಮಾಡಬಹುದು. ಈಗ ಒಂದು ಪೆಟ್ಟಿಗೆಯಲ್ಲಿ ಒಂದೇ ರಾಣಿ ಹುಳು ಇರ್ಬೇಕಂದಿರಲ್ಲ, ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ ಅಲ್ಲಿ ಏನು ಅನಾನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಹೌದು, ಖಂಡಿತ ಅದು ಒಂದಕ್ಕಿಂತ ಹೆಚ್ಚಿಗೆ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಸೊ ಏನಕ್ಕೆ ಅಂತಂದ್ರೆ, ಒಂದಕ್ಕಿಂತ ಹೆಚ್ಚಿಗೆ ಆದಷ್ಟು ಅದರಲ್ಲಿ ಕಾಂಪಿಟೇಷನ್ ಆಗ್ತಾ ಹೋಗುತ್ತೆ. ಸೊ ಕಾಂಪಿಟೇಷನ್ ಆಗೋದ್ರಿಂದ ಅದರ ಸಂತತಿ ಆಟೋಮೆಟಿಕಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ರಾಣಿ ಹುಳುವುದು ಒಂದು ಏನು ಕೆಲಸ ಅಂತಂದ್ರೆ, ಇದು ಕಂಟಿನ್ಯೂಸ್ ಆಗಿ ಮೊಟ್ಟೆ ಇಡ್ತಾ ಹೋಗುತ್ತೆ ಗೂಡಲ್ಲಿ. ಸೊ ಮೊಟ್ಟೆ ಇಡೋದ್ರ ಜೊತೆಗೆ ಇದು ಅನೇಕ ಒಂದು ರಸಸ್ರಾವವನ್ನ ಉತ್ಪತ್ತಿ ಮಾಡುತ್ತೆ. ಸೊ ಈ ಉತ್ಪತ್ತಿ ಮಾಡೋದ್ರಿಂದ ನಾವು ಈ ಜೇನುನೊಣದಲ್ಲಿ ಏನು ಈ ಕೆಲಸ ಪ್ರಕ್ರಿಯೆಯನ್ನು ಕೂಡ ಡಿವೈಡ್ ಮಾಡ್ತಾ ಹೋಗುತ್ತೆ. ಕೆಲಸ ಮತ್ತೆ ಅದರ ಸೆಕ್ಸ್ ಇದೆಲ್ಲ ಕೂಡ ಡಿಫ್ರೆನ್ಷಿಯೇಟ್ ಮಾಡೋದು ಏನು ಈ ರಾಣಿ ಹುಳು ಒಂದು ಕೆಮಿಕಲ್ ಅನ್ನು ಗ್ರಹಿಸುತ್ತೆ. ಸೊ ಇದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಹಂಗಾಗಿ ಒಂದು ಕಾಲೋನಿಯಲ್ಲಿ ಒಂದೇ ರಾಣಿ ಹುಳು ಇರಬೇಕಾದಂತಹ ಕಂಡೀಷನ್ ಅತ್ಯವಶ್ಯಕವಾಗಿದೆ. ಈಗ ಇಷ್ಟೆಲ್ಲ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಬೇಕಂತಂದ್ರೆ, ನಮ್ಮ ಕೃಷಿಕರು ಈ ಒಂದು ಜೇನು ಕೃಷಿ ಮಾಡಂತವರು ಅಂದ್ರೆ ತರಬೇತಿ ಫಸ್ಟ್ ಗೆ ಪಡ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀರ? ಖಂಡಿತ, ತರಬೇತಿಯನ್ನ ಪಡೆದು ಬಿಟ್ಟು ನಾವು ಮಾಡೋದ್ರಿಂದ ಆಗ್ತಕ್ಕಂತಹ ಈ ಒಂದು ವಿಫಲಗಳನ್ನ ನಾವು ತಡೆಗಟ್ಟಬಹುದು. ಈ ಜೇನು ಕೃಷಿ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗತಕ್ಕಂತಹ ಉಪಕರಣಗಳು ಮತ್ತು ಆ ಜೇನಿನ ಬಗ್ಗೆ ಅದ್ರ ಯಾವ ರೀತಿ ಸ್ವಭಾವ ಇದೆ ಅಂತ ಅನ್ನೋದನ್ನ ಅರಿತುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ. ಜೇನಿನ ಸ್ವಭಾವ ಮತ್ತೆ ಅದಕ್ಕೆ ಬೇಕಾಗಂತಹ ಉಪಕರಣಗಳನ್ನು ಆಧರಿಸಿ ಅವರು ಜೇನು ಕೃಷಿಗೆ ಹೋದ್ರೆ ಅವರು ಸಕ್ಸಸ್ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಅಂದ್ರೆ ಜೇನು ಕೃಷಿಯಲ್ಲಿ ಉಪಕರಣಗಳು ಅಂತಂದ್ರೆ ಏನೇನು ನಾವು ತಗೊಳ್ಬೇಕಾಗುತ್ತೆ? ಈ ಜೇನು ಕೃಷಿಯಲ್ಲಿ ಉಪಕರಣಗಳು ಅಂತಂದ್ರೆ, ಒಂದು ಜೇನು ಪೆಟ್ಟಿಗೆ ಬೇಕಾಗುತ್ತೆ. ಸೊ ಇನ್ನೊಂದು ರಾಣಿ ಗೇಟ್ ಅಂತ ಬರುತ್ತೆ, ರಾಣಿ ಹೊರಗೋಗೋದಾಗಿರುತ್ತೆ, ರಾಣಿ ಗೇಟ್ ಅಂತ ಬರುತ್ತೆ. ಆಮೇಲಿಂದ ನಮಗೆ ಈ ಮುಖಕ್ಕೆ ಆಗ್ತಕ್ಕಂತ ಒಂದು ಮಾಸ್ಕ್ ಕೂಡ ಬೇಕಾಗುತ್ತೆ. ಆಮೇಲಿಂದ ಈ ಹನಿನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಹನಿ ಇಕ್ವಿಪ್ಮೆಂಟ್ ಬರುತ್ತೆ. ನಾವೇನು ಈ ಒಂದು ಹುಟ್ಟೆಯಿಂದ ಅದನ್ನ ಜೇನನ್ನ ಹನಿನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಅದಕ್ಕೆ ಒಂದು ಹನಿ ತೆಗಿಯಕ್ಕೆ ಒಂದು ಯಂತ್ರ ಬರುತ್ತೆ. ಸೊ ಅದು ಒಂದು ಅವಶ್ಯಕತೆ ಇರುತ್ತೆ. ಅದ್ರ ಜೊತೆಗೆ ಈ ಫ್ರೇಮ್ಸ್ ಅಂತ ಏನ್ ಕರಿತೀವಿ, ಈ ಫ್ರೇಮ್ಸ್ ಬೇಕಾಗುತ್ತೆ. ಸೊ ಈ ರೀತಿ ಒಂದು ಐದಾರು ಉಪಕರಣಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗುತ್ತೆ. ಆಮೇಲೆ ಹೊಗೆಯನ್ನು ಹಾಕಕ್ಕೆ ಈ ಒಂದು ಬಫಿಂಗ್ ಒಂದು ಪಂಪ್ ತರ ಬರುತ್ತೆ. ಸೊ ಅದು ಕೂಡ ಅವಶ್ಯಕವಾಗಿ ಬೇಕಾಗುತ್ತೆ. ಇವನ್ನೆಲ್ಲ ಇಟ್ಕೊಂಡು ನಾವು ಜೇನು ಕೃಷಿಯನ್ನು ಪ್ರಾರಂಭಿಸಿದ್ದೆ ಆದಲ್ಲಿ ಈ ಒಂದು ಯಶಸ್ವಿಯನ್ನು ಕಾಣಬಹುದು. ಈಗ ಜೇನು ಕೃಷಿಗೆ ಬೇಕಾದಂತ ಉಪಕರಣಗಳನ್ನ ನಮ್ಮ ಕೃಷಿಕರು ತಗೊಳ್ಬೇಕು ಅಂತಂದ್ರೆ ಅವೆಲ್ಲ ಎಲ್ಲಿ ಸಿಗ್ತಾವ್ ಅಂತ ಹೇಳ್ತೀರಿ ಸರ್? ಹೌದು, ಈಗ ಈ ಒಂದು ಜೇನು ಕೃಷಿಗೆ ಈ ಉಪಕರಣ ಮಾಡಕ್ಕೆ ಅಂತಲೇ ಕೆಲವೊಬ್ರು ಇಲ್ಲಿ ನಮ್ಮ ದಾವಣಗೆರೆ ಸುತ್ತಮುತ್ತ ಮಾತಾಡೋದಾದ್ರೆ, ಈ ದಾವಣಗೆರೆಯಲ್ಲಿ ಕಕ್ತೂರು ಅನ್ನೋ ಒಂದು ಗ್ರಾಮದಲ್ಲಿ ಈಗ ಆಲ್ರೆಡಿ ಕೆಲವರು ರೈತರು ಅದನ್ನ ಮಾಡ್ತಿದ್ದಾರೆ, ಜೇನು ಪೆಟ್ಟಿಗೆಯನ್ನ ಮಾಡಿಕೊಡ್ತಾರೆ. ಸೊ ಇದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಇದರ ಅವಲಂಬನೆ ಇರುತ್ತೆ. ಸೊ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಮಾತ್ರ ಆದರೆ ಕೃಷಿ ವಿಶ್ವವಿದ್ಯಾನಿಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸೊ ಈ ಒಂದು ಜೇನು ಕೃಷಿಗೆ ಅಂತಲೇ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ತರಬೇತಿ ಕೊಡೋದ್ರ ಜೊತೆಗೆ ಸೊ ಇದಕ್ಕೆ ಬೇಕಾಗದಂತಹ ಒಂದು ನೈಪುಣ್ಯತೆ ಜೊತೆಗೆ ಅದಕ್ಕೆ ಬೇಕಾಗುವಂತಹ ಇಕ್ವಿಪ್ಮೆಂಟ್ಸ್ ಏನೇನು ಬೇಕು ಸೊ ಅದನ್ನೆಲ್ಲ ಕೂಡ ನಮಗೆ ವಿತ್ ಗೈಡೆನ್ಸ್ ಅವರು ಕೊಡ್ತಾರೆ. ತರಬೇತಿ ಏನಾದರೂ ಬೇಕು ಅಂತಂದ್ರೆ ನೀವು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ಅದು ಆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಪಡ್ಕೊಳ್ಬಹುದು. ಇದಕ್ಕೆ ಬೇಕಾಗಂತಹ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಅಲ್ಲೇ ಕೂಡ ಸಿಗುತ್ತೆ. ಚಿತ್ರದುರ್ಗ ದಾವಣಗೆರೆ ಭಾಗದ ರೈತರಿಗೆ ಅಂದ್ರೆ ಹೆಚ್ಚಿನ ಒಂದು ಮಾಹಿತಿ ಈ ಒಂದು ಜೇನು ಕೃಷಿ ಬಗ್ಗೆ ಬೇಕು ಅಂದ್ರೆ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ಒಂದು ಮಾಹಿತಿ ಸಿಗುತ್ತೆ, ಇಲ್ಲಿ ಬಂದು ತಗೊಳ್ಬಹುದು ಅವರು? ಖಂಡಿತ, ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲೂ ಕೂಡ ನಾವು ಈಗ ಜೇನು ಕೃಷಿಯನ್ನು ನಾವು ನಮ್ದೇ ಆದಂತ ನಮ್ದು ಇಲ್ಲಿ ಏನು 20 ಎಕರೆ ಇದೆ ನಮ್ದು ಇಲ್ಲೇ ಕೂಡ ಮಾಡ್ತಾ ಇದೀವಿ. ಅಂದ್ರೆ ನಮ್ಗೇನಪ್ಪ ಅಂದ್ರೆ ಈ ಕಮರ್ಷಿಯಲಿ ನಾವು ಜೇನು ಪೆಟ್ಟಿಗೆ ನಾವು ಮಾರಾಟ ಮಾಡ್ತಿಲ್ಲ, ಬಟ್ ಇದಕ್ಕೆ ಬೇಕಾದಂತಹ ಇನ್ಪುಟ್ಸ್ ಯಾರ್ಯಾರು ಜೇನು ಕೃಷಿ ಮಾಡಬೇಕು ಅಂತಿದ್ದಾರೆ ಸೊ ಅವರಿಗೆ ಬೇಕಾದಂತಹ ಒಂದು ಮಾಹಿತಿಯನ್ನು ನಾವು ಖಂಡಿತವಾಗಿ ಇಲ್ಲಿ ಪ್ರತ್ಯಕ್ಷಯುತವಾಗಿ ತೋರಿಸೋದ್ರ ಮುಖಾಂತರ ಜೊತೆಗೆ ನಾವು ಕ್ಲಾಸಲ್ಲಿ ಟ್ರೈನಿಂಗ್ ಕೊಡೋದ್ರ ಮುಖಾಂತರ ಇದನ್ನು ನಾವು ದಾವಣಗೆರೆ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ನಾವು ಇದನ್ನು ಕೊಡಲು ಅವ ಅಂದ್ರೆ ಜೇನು ಕೃಷಿಯನ್ನ ಯಾವ ರೀತಿ ಮಾಡಬೇಕು, ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿ ತಗೊಳ್ಬೇಕು ಅಂದ್ರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಬೇಕಾದಂತ ರೈತರಿ ಕೊಡ್ತಾ ಇದ್ರೆ. ಖಂಡಿತ ಖಂಡಿತ, ಇದು ಒಂದು ಜೇನು ಕೃಷಿನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಸೊ ಇದಕ್ಕೆ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು, ಸೊ ಎಲ್ಲಿಂದ ಜೇನನ್ನ ತರಬೇಕು ಜೇನುಗೂಡನ್ನ, ಮತ್ತೆ ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಮತ್ತೆ ಇದರಿಂದ ಬರ್ತಕ್ಕಂತಹ ಇನ್ನೇನು ಈ ಒಂದು ಕೀಟ ಆಗ್ಲಿ ರೋಗ ಆಗ್ಲಿ ಅವುಗಳಿಂದ ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಸಂಪೂರ್ಣವಾದ ಮಾಹಿತಿಯನ್ನ ಜನರಿಗೆ ನೀಡ್ತೇವೆ. ಸರ್, ಈಗ ಜೇನು ಕೃಷಿ ಮಾಡ್ಬೇಕಂತ ನಮ್ಮ ಕೃಷಿಕರು ಮುಂದೆ ಬಂದಾಗ ಅಂದ್ರೆ ಯಾವ ಕಾಲದಲ್ಲಿ ನಾವು ಜೇನು ಕೃಷಿ ಮಾಡ್ಬೇಕು ಅಂತೇಳಿ ಅವರಲ್ಲಿ ಒಂದು ಗೊಂದಲ ಇರುತ್ತೆ. ಅಂದ್ರೆ ವರ್ಷದಲ್ಲಿ ಈಗ ಬೇಸಿಗೆ ಕಾಲ ಇರುತ್ತೆ, ಚಳಿಗಾಲ ಇರುತ್ತೆ, ಮಳೆಗಾಲ ಇರುತ್ತೆ, ಅಂದ್ರೆ ಯಾವ ಕಾಲದಲ್ಲಿ ಈ ಜೇನು ಕೃಷಿ ಮಾಡಿದ್ರೆ ಉತ್ತಮವಾಗಿ ನಾವು ಆದಾಯ ತಗೊಳ್ಬಹುದು ಅಂತ ಹೇಳ್ತೀರಾ? ಹೌದು, ಇದು ಜೇನು ಕೃಷಿಯನ್ನು ಮಾಡಕ್ಕೆ ಮಳೆಗಾಲದಲ್ಲಿ ಅಷ್ಟೇನು ಸೂಕ್ತವಾಗಿರಲಿಲ್ಲ, ಮಳೆಗಾಲ ಮುಗಿದ ನಂತರದಲ್ಲಿ ಈ ಒಂದು ಜೇನು ಕೃಷಿಯನ್ನು ಮಾಡಬಹುದು. ಪ್ರಿಫರಬಲಿ ನಾವು ಇರೋದಾದ್ರೆ ಏನೀಗ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಅಂದ್ರೆ ಯಾವಾಗ ಎಲ್ಲ ಈ ಕ್ರಾಪು ಫ್ಲವರಿಂಗ್ ಟೈಮಲ್ಲಿ ಇರುತ್ತಲ್ಲ, ಸೊ ಅಂತ ಟೈಮಲ್ಲಿ ಮಾಡಿದ್ರೆ ಇದನ್ನ ನಾವು ಅತ್ಯಂತ ಸೂಕ್ತವಾದ ಸಮಯ. ಸೊ ಬೇಸಿಗೆಯಲ್ಲಿ ನ್ಯಾಚುರಲಿ ಸ್ವಲ್ಪ ಬೆಳೆ ಎಲ್ಲ ಕಡಿಮೆ ಇರುತ್ತೆ, ಸೊ ಅಂತ ಟೈಮಲ್ಲಿ ಇವುಗಳ ಸಂತತಿ ಸ್ವಲ್ಪ ಕುಗ್ಗೋಗುತ್ತೆ. ನಾವು ಮಾಡೋದೇ ಆದ್ರೆ ಸ್ವಲ್ಪ ಯಾವಾಗ ಬೆಳೆಯನ್ನು ನಾವು ಬೆಳೆದಿರ್ತೀವಿ ಫೀಲ್ಡ್ ಅಲ್ಲಿ, ಸೊ ಅಂತ ಟೈಮಲ್ಲಿ ಅತ್ಯಂತವಾಗಿ ಸೂಕ್ತವಾಗಿ ಮಾಡಬಹುದು. ಸ್ವಲ್ಪ ಮಳೆ ಕಂಟಿನ್ಯೂಸ್ ಬರ್ತಾ ಟೈಮಲ್ಲಿ ಸ್ವಲ್ಪ ಇದ್ರ ಸಂತತಿ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮಳೆ ನಿಂತು ಮತ್ತೆ ನೆಕ್ಸ್ಟ್ ಬೆಳೆ ನಾವು ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಅಂತ ಟೈಮಲ್ಲಿ ನಾವು ಮಾಡೋದ್ರಿಂದ ಒಳ್ಳೆಯ ಕಾಲ ಅಂತ ನನ್ನ ಅನಿಸಿಕೆ. ಈಗ ಮಳೆಗಾಲದಲ್ಲಿ ಸಾಕಷ್ಟು ಭೂಮಿ ಎಲ್ಲ ಬಿತ್ತನೆ ಮಾಡಿರ್ತಾರೆ, ಅಂದ್ರೆ ಖಾಲಿ ಭೂಮಿ ಎಲ್ಲಿ ಬಿಟ್ಟಿರಲ್ಲ, ಸಾಕಷ್ಟು ವಿಧ ವಿಧವಾದಂತಹ ಬೆಳೆಗಳು ಇರ್ತವೆ, ಹೂವಿನ ಬೆಳೆಗಳು ಇರ್ತವೆ, ತರಕಾರಿ ಬೆಳೆಗಳು ಇರ್ತವೆ, ಹಣ್ಣಿನ ಬೆಳೆಗಳು ಇರ್ತವೆ, ವಾಣಿಜ್ಯ ಬೆಳೆಗಳು ಇರ್ತವೆ. ಈ ರೀತಿಯಾದಂತಹ ಒಂದು ಬೆಳೆಗಳು ಸಾಕಷ್ಟು ನಮ್ಮ ಕೃಷಿಕರು ಬೆಳೀತಾ ಇರಬೇಕಾದ್ರೆ ಮಳೆಗಾಲದಲ್ಲಿ ಇದು ಸೂಕ್ತ ಅಲ್ಲ ಅಂತ ಯಾಕೆ ಹೇಳ್ತೀರಾ? ಮಳೆಗಾಲದಲ್ಲಿ ಸೂಕ್ತ ಅಂತ ಅಲ್ಲ ಅಂತಲ್ಲ, ಬಟ್ ಮಳೆಗಾದ್ರೆ ಅತಿ ಮಳೆಗಾಲ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಅವಕ್ಕೆ ಏನು ಈಗ ಫೋರೇಜಿಂಗ್ ಅಂತ ಕರಿತೀವಿ, ಸೊ ಅವು ಈಗ ವರ್ಕರ್ಸ್ ಏನು ಕೆಲಸಗಾರ ಹುಳುಗಳು ಇರ್ತವೆ, ಅವು ಜೇನು ಪೆಟ್ಟಿಗೆ ಇಟ್ಟಿರೋದ್ರಿಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ ಹೋಗಿ ಅವು ತಮ್ಮ ಪರಾಗವನ್ನು ಮತ್ತೆ ಮಧುರವನ್ನು ಕಲೆಕ್ಟ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಸೊ ಈ ಮಳೆ ಬರೋಂಥ ಟೈಮಲ್ಲಿ ಅವು ಹೋಗಕ್ಕಾಗೋದಿಲ್ಲ. ಸೊ ಯಾವಾಗ ಜಾಸ್ತಿ ಮಳೆ ಬೀಳುತ್ತೆ, ಸೊ ಅವು ತಮ್ಮ ಅವ್ರದ್ದೇನು ನಾರ್ಮಲ್ ಆಕ್ಟಿವಿಟೀಸ್ ಇರ್ತಾವಲ್ಲ, ಸೊ ಅವನ್ನ ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಜಾಸ್ತಿ ಮಳೆ ಇದ್ದಾಗ ಸ್ವಲ್ಪ ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದೆ ಅಷ್ಟೆ. ಈಗ ಜಮೀನುಗಳಲ್ಲಿ ಅಂದ್ರೆ ತೋಟಗಳಲ್ಲಿ ಈ ಒಂದು ಜೇನು ಸಾಕಾಣಿಕೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಮ್ಮ ಕೃಷಿಕರಿಗೆ. ಅದರಲ್ಲಿ ನೀವು ಅದ್ರ ಬಗ್ಗೆ ಸಾಕಷ್ಟು ಸಲಹೆ ಕೊಡ್ತೀರಿ. ಈಗ ಮನೆ ಹತ್ರ ಏನಾದರೂ ಅಲ್ಪ ಸ್ವಲ್ಪ ಜೇನು ಸಾಕಾಣಿಕೆ ಮಾಡಬಹುದು ನಮ್ಮ ಕೃಷಿಕರು? ಮನೆ ಹತ್ರನೂ ಕೂಡ ಮಾಡಬಹುದು, ಬಟ್ ಮನೆ ಹತ್ರ ಮಾಡುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೇಕು. ಯಾಕಪ್ಪಂದ್ರೆ ಜನಸಂದಣಿ ಇರತಕ್ಕಂತಹ ಪ್ಲೇಸ್ ಅಲ್ಲಿ ಮಾಡೋದ್ರಿಂದ ನಾರ್ಮಲಿ ಎಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಅದರದೇ ನ್ಯಾಚುರಲ್ ಡಿಸ್ಟರ್ಬೆನ್ಸ್ ಏನಿರುತ್ತೆ, ಸೊ ಅಲ್ಲಿ ಈ ಒಂದು ಜೇನುಗೂಡು ಸಾಕಷ್ಟು ಡಿಸ್ಟರ್ಬ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ಅವು ಒಂದ್ ಕಡೆಯಿಂದ ಅಪ್ಸ್ಕ್ಯಾಂಡಿಂಗ್ ಅಂತ ಕರಿತೀವಿ, ಒಂದು ಇಲ್ಲಿ ಇಟ್ಟಿರತಕ್ಕಂತಹ ಹುಟ್ಟು ಜೇನುಗೂಡು ಬೇರೆ ಕಡೆಗೆ ಹೋಗುವಂತ ಚಾನ್ಸಸ್ ಇರುತ್ತೆ, ಮತ್ತೆ ಸ್ವಾರ್ಮಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಆದಷ್ಟು ನಿಶಬ್ದವಾಗಿರ್ತಕ್ಕಂತಹ ಸ್ವಲ್ಪ ಮನೆ ಬಿಟ್ಟು ಸ್ವಲ್ಪ ತೋಟದ ಮನೆಯಲ್ಲಿ ಇಂಥ ಕಡೆ ಮಾಡೋದ್ರಿಂದ ಚೆನ್ನಾಗಿ ಮಾಡಬಹುದು. ಮನೆಯಲ್ಲೇ ಸುತ್ತಮುತ್ತ ಅಲ್ಲೇ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಸ್ವಲ್ಪ ಇವುಗಳ ಸಕ್ಸಸ್ ರೇಟು ಸ್ವಲ್ಪ ಕಡಿಮೆ, ಅಂದ್ರೆ ಇಳುವರಿ ಪಡೆಯಕ್ಕಾಗಲ್ಲ, ಇಳುವರಿ ಪಡೆಯೋಕ್ಕೂ ಕೂಡ ಸಖತ್ತು ಕಡಿಮೆ ಇರುತ್ತೆ. ಯಾಕೆಂದ್ರೆ ನ್ಯಾಚುರಲಿ ಅವು ಅಪ್ಸ್ಕ್ಯಾಂಡ್ ಆಗ್ಬಿಡ್ತವೆ, ಸ್ವಲ್ಪ ಸೌಂಡ್ ಆಗೋದು ಅಥವಾ ಡಿಸ್ಟರ್ಬೆನ್ಸ್ ಆದ್ರೆ ಸ್ವಲ್ಪ ಅದು ಅಪ್ಸ್ಕ್ಯಾಂಡ್ ಮತ್ತು ಸ್ವಾರ್ಮಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಇದರ ಇಳುವರಿಗೆ ಕೂಡ ಖಂಡಿತ ಕಡಿಮೆನೇ ಆಗುತ್ತೆ ಕಂಪೇರ್ ಟು ಫೀಲ್ಡ್ ಅಲ್ಲಿ ಮಾಡೋದ್ರಿಂದ. ಕನಿಷ್ಠ ಅಂದ್ರೆ ಒಬ್ಬ ಕೃಷಿಕ ಯಾವ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಮಾಡಬಹುದು? ಇದು ಯಾವ ಪ್ರಮಾಣದಲ್ಲಿ ಅನ್ನೋದು, ಇದು ಅವರ ಸವಲತ್ತುಗಳಿಗೆ ಅನುಸಾರವಾಗಿ ಅವರು ಇದನ್ನು ಜೇನು ಕೃಷಿಯನ್ನು ಮಾಡಬಹುದು. ನ್ಯಾಚುರಲಿ ನಮ್ಮ ಎಲ್ಲಿ ತೋಟಗಳೆಲ್ಲ ಇರ್ತವೆ, ಅಡಿಕೆ ತೋಟ ಅಂತ ಕಡೆಯಲ್ಲಿ ಇಲ್ಲಿ ಎಲ್ಲ ಅಡಿಕೆ ತೋಟ ಇಲ್ಲಿ ಹೇರಳವಾಗಿ ಬೆಳೀತಾರೆ. ಯಾಕಪ್ಪ ಅಂದ್ರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಸೊ ಅದಕ್ಕೆ ಯಾವಾಗಲೂ ಕೂಡ ಈ ಒಂದು ಜೇನಿಗೆ ಬೇಕಾಗಿರುವಂತಹ ಒಂದು ಪರಾಗ ಮತ್ತು ತುಂಬಿನ ಕೊಡಕ್ಕಂತಕ್ಕೆ ಅವಶ್ಯಕತೆ ಇರುತ್ತೆ. ಸೊ ಇದು ಪೂರಕವಾಗಿ ಕೊಡೋದ್ರಿಂದ ನಾವು ಈ ಅಡಿಕೆಯಂತಹ ಬೆಳೆಗಳಲ್ಲಿ ನಾವು ಕಂಟಿನ್ಯೂಸ್ ಆಗಿ ನಾವು ಮಾಡಬಹುದು. ಈಗ ಜೇನು ಕೃಷಿ ಮಾಡಿದ್ಮೇಲೆ ಅವರಿಗೆ ಒಂದು ಗೊಂದಲ ಇರುತ್ತೆ, ಇದು ತುಪ್ಪ ಯಾವಾಗ ನಾವು ತೆಗಿಬೇಕು ಅನ್ನೋದಿರುತ್ತೆ. ಅಂದ್ರೆ ಜೇನು ತಂದು ಸಾಕಾಣಿಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟು ದಿನಗಳ ನಂತರ ಅದರಿಂದ ತುಪ್ಪವನ್ನು ತೆಗೆದು ನಾವು ಮಾರಾಟ ಮಾಡಬಹುದು? ಜೇನು ನಾವು ತಂದ ಮೇಲೆ ಎಷ್ಟು ದಿನ ಅಂತ ಹೇಳಕ್ಕಿಂತ ಮುಂಚೆ, ಸೊ ಅದರಲ್ಲಿ ಏನು ಈ ಹುಟ್ಟು ಇರುತ್ತೆ, ಆ ಒಂದು ಜೇನು ಗೂಡಿರುತ್ತೆ, ಅದರಲ್ಲಿ ಯಾವಾಗ ಶೇಕಡ 75% ಆ ಒಂದು ಸೆಲ್ಸ್ ಅಂತ ಕರಿತೇವೆ ನಾವು, ಇಂಡಿವಿಜುವಲ್ ಒಂದೊಂದು ಸೆಲ್ಸ್ ಇರುತ್ತೆ. ಸೊ ಆ ಸೆಲ್ಸ್ ಯಾವಾಗ 75% ಭಾಗ ಅದು ಮುಚ್ಚಲ್ಪಡುತ್ತೆ, ಸೊ ಅವಾಗ ಇದು ಹನಿ ಫುಲ್ ಇದೆ ಅಂತಂದು, ಅಂದ್ರೆ ಯಾವ ಅದುವಾಗ ಜೇನು ತುಪ್ಪ ಫುಲ್ ಶೇಖರಣೆ ಆಗಿದೆ ಅಂತಂದು. ಸೊ ಯೂಶುವಲಿ ನಮ್ಮ ಈ ಒಂದು ಜೇನುಗೂಡಲ್ಲಿ ಜೇನುಗೂಡಿನ ಮೇಲ್ಭಾಗದಲ್ಲಿ ಹನಿ ಸ್ಟೋರೇಜ್ ಆಗಿರುತ್ತೆ, ಸೊ ಅದರಿಂದ ಕೆಳಭಾಗದಲ್ಲಿ ಪರಾಗವನ್ನು ಸ್ಟೋರೇಜ್ ಮಾಡಿರುತ್ತೆ. ಸೊ ಇನ್ನು ಅದ್ರ ಕೆಳಭಾಗದಲ್ಲಿ ಮೊಟ್ಟೆ ಮರಿ ಇಂಥವು ಕೂಡ ಇನ್ನು ಉಳಿದ ಭಾಗದಲ್ಲಿ ಆಕ್ರಮಿಸಿರುತ್ತೆ. ಸೊ ಯಾವಾಗ ಈ ನಾನು ಏನು ಜೇನು ಶೇಖರಣೆ ಅಂತ ಹೇಳಿದಿನಲ್ಲ, ಸೊ ಆ ಮೇಲ್ಭಾಗದಲ್ಲಿ, ಸೊ ಆ ಮೇಲ್ಭಾಗದಲ್ಲಿ ಯಾವಾಗ 75% ಮತ್ತು ಅದಕ್ಕಿನ್ನಷ್ಟು ಮೇಲೆ ಪಟ್ಟಂತಹ ಎಲ್ಲ ಈ ಒಂದು ಐಸು ಆ ಹೋಲ್ಗಳು ಕ್ಲೋಸ್ ಆಗಿರುತ್ತೆ, ಸೆಲ್ಸ್ಗಳು ಕ್ಲೋಸ್ ಆಗಿರ್ತವೆ, ಸೊ ಅಂಥ ಸಮಯದಲ್ಲಿ ನಾವು ಇದನ್ನು ಜೇನನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಅತ್ಯಂತ ಸೂಕ್ತವಾದ ಟೈಮು. ಸೊ ಅವಾಗ ನಾವು ಅದನ್ನ ಒಂದು ಚೂಪಾದ ಒಂದು ನೈಫ್ ಇಂದ ಸೆಲ್ಸ್ ನ ಓಪನ್ ಮಾಡಿ ಸೊ ಅದನ್ನ ಮಿಷಿನ್ಗೆ ಒಂದು ಹನಿ ಹಾರ್ವೆಸ್ಟರ್ ಅಂತ ಇರುತ್ತೆ, ಸೊ ಆ ಮಿಷಿನ್ಗೆ ಹಾಕಿದಾಗ ನಾವು ಸಂಪೂರ್ಣವಾಗಿ ಅದರಿಂದ ಬರ್ತಕ್ಕಂಥ ಜೇನುತುಪ್ಪವನ್ನು ತಗೊಂಡು ಸೊ ಮತ್ತೆ ಇದೇ ಫ್ರೇಮ್ನ ನಾವು ಅಲ್ಲಿಗೆ ಜೇನುಗೂಡಿಗೆ ಸೇರಿಸ್ಬೋದು. ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಅಲ್ಲಿ ಇಲ್ಲಿ ಮರದಲ್ಲಿ ತಮ್ಮ ಜಮೀನಿನಲ್ಲಿ ಒಂದೆರಡು ಜೇನು ಇಟ್ಟಿರ್ತವೆ, ಆ ಜೇನುತುಪ್ಪ ಇದಿಲ್ಲ ಅಂತೇಳಿ ಒಂದು ಕಡ್ಡಿಯಿಂದ ನೋಡ್ತಾರೆ. ಅಂದರೆ ಆ ಪದ್ಧತಿ ಈ ಒಂದು ಜೇನು ಸಾಕಾಣಿಕೆಯಲ್ಲಿ ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಅದನ್ನು ಕೂಡ ಮಾಡ್ಬೋದು, ಬಟ್ ಇಟ್ಸ್ ನಾಟ್ ಎ ಪ್ರೊಫೆಷನಲಿ ಮಾಡಬೇಕಾಗ ನಾವು ಜೇನು ಕೃಷಿ ಅಂತಲೇ ಮಾಡಿದಾಗ ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ನಾವು ಯಾವಾಗ ಈ ಒಂದು ಜೇನು ಶೇಖರಣೆ ಮಾಡ್ತಕ್ಕಂತಹ ಸೆಲ್ಸ್ ಇರ್ತವೆ, ಸೊ ಯಾವಾಗ ಅವು ಶೇಕಡ 75 ಮತ್ತು ಅದಕ್ಕಿಂತ ಮೇಲ್ಪಟ್ಟು ಅವು ಸೀಲ್ ಆಗಿರ್ತವೆ. ಸೊ ಈ ರೀತಿ ನೋಡೋದ್ರಿಂದ ದಿಸ್ ಇಸ್ ಕ್ವೈಟ್ ಬೆಟರ್ ದ್ಯಾನ್ ನಾವೇನು ನಾರ್ಮಲಿ ಈಗ ಮಾಡ್ತೀವಿ. ಈಗ ನೀವು ಹೇಳ್ದಂಗೆ ಈಗ ನಾವು ಒಂದು ಕಡ್ಡಿ ಇಟ್ಟು ಈ ರೀತಿ ನೋಡ್ತಿರ್ತೀವಿ, ಸೊ ಅದಕ್ಕಿಂತ ಇದು ಒಂದು ಒಂದು ವೈಜ್ಞಾನಿಕ ಪದ್ಧತಿ ಅಂತ ನಾನು ಹೇಳ್ತೀನಿ. ಈಗ ಜೇನು ಕಟಾವಿಗೆ ಬಂದಾಗ ಜೇನು ತುಪ್ಪವನ್ನ ಯಾವ ರೀತಿ ಬೇರ್ಪಡಿಸಬಹುದು, ಯಾವ್ದ್ರಲ್ಲಿ ನಾವು ತಗೊಳ್ಬೇಕಾಗುತ್ತೆ? ಜೇನುತುಪ್ಪವನ್ನು ಬೇರ್ಪಡಿಸೋದಾದ್ರೆ ನಾವು ಇಲ್ಲಿ ಒಂದು ಫ್ರೇಮ್ಸ್ ಅಂತ ಇರುತ್ತೆ, ಸೊ ಆ ಫ್ರೇಮ್ಸ್ನ ತಗೊಂಡ್ಬಿಟ್ಟು ಅಲ್ಲಿಂದ ಬರ್ತಕ್ಕಂತಹ ಎಲ್ಲ ಹುಳುಗಳನ್ನ ನಾವು ಬೇರೆ ಒಂದೊಂದು ಕಡೆಗೆ ಶಿಫ್ಟ್ ಮಾಡಿಬಿಟ್ಟು, ಸೊ ಈ ಒಂದು ಸೀಲ್ನ ನಾವು ಒಂದು ಒಂದು ಚೂಪಾದಂತಹ ಒಂದು ಒಂದು ನೈಫ್ ಅನ್ನ ತಗೊಂಡ್ಬಿಟ್ಟು ಸೊ ಇದನ್ನ ಸೀಲ್ನ ಓಪನ್ ಮಾಡಬೇಕು. ಸೊ ಇಲ್ಲ ಓಪನ್ ಮಾಡಿಬಿಟ್ಟು ನಾವು ಈ ಒಂದು ಹನಿ ಹಾರ್ವೆಸ್ಟರ್ ಅನ್ನು ಒಂದಲ್ಲಿ ಇಟ್ಟಾಗ ಇರ್ತಕ್ಕಂತಹ ಎಲ್ಲ ಕಂಪ್ಲೀಟ್ ಹನಿ ಅದರಲ್ಲಿ ನಮಗೆ ಕಲೆಕ್ಟ್ ಆಗುತ್ತೆ. ಸೊ ಕಲೆಕ್ಟ್ ಆಗದ್ಮೇಲೆ ಮತ್ತೆ ಆ ಐವು ಏನು ಅದು ಹಂಗೆ ಉಳಿಯುತ್ತೆ. ಸೊ ಆ ಎಂಟಿ ಆದಂತಹ ಐವನ್ನ ಮತ್ತೆ ತಗೊಂಡೋಗಿ ನಾವು ಜೇನುಗೂಡಿಗೆ ಸೇರಿಸೋದ್ರಿಂದ ಮತ್ತೆ ಅದು ಕನ್ಸ್ಟ್ರಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಜೇನುತುಪ್ಪವನ್ನು ತೆಗಿಬಹುದು ಜೇನುಗೂಡಿನಿಂದ. ಜೇನುಗೂಡಿನಿಂದ ಜೇನುತುಪ್ಪವನ್ನು ನಾವು ಬೇರ್ಪಡಿಸಿ ತಂದಾಗ ಮನೆಯಲ್ಲಿ ಅದನ್ನ ಮಾರಾಟ ಮಾಡಬೇಕು ಅಂತಂದ್ರೆ ಏನೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು ಎಲ್ಲಿ ಮಾರಾಟ ಮಾಡಬೇಕು? ನಾವು ಇತ್ತೀಚಿನ ದಿನಗಳಲ್ಲಿ ಜೇನುತುಪ್ಪಗೆ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇದೆ. ಇದರಿಂದ ಬರ್ತಕ್ಕಂತಹ ಮೆಡಿಸಿನಲ್ ಪ್ರಾಪರ್ಟಿ ಎಲ್ಲರೂ ಎಲ್ಲ ರೈತರು ಮತ್ತು ಜನಸಾಮಾನ್ಯರಿಗೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಚೆನ್ನಾಗಿ ಅವೇರ್ನೆಸ್ ಉಂಟಾಗಿದೆ. ನಾವು ಓಪನ್ ಹಾರ್ವೆಸ್ಟ್ ಮಾಡಿಬಿಟ್ಟು ಇದನ್ನು ಯಾವುದೇ ರೀತಿ ಕಂಟಾಮಿನೇಷನ್ ಆಗದೆ ರೀತಿಯಲ್ಲಿ ಸೊ ತೇವಾಂಶ ಆ ರೀತಿ ಏನು ಇರತಕ್ಕಂತಹ ಬಾಟ್ಲಲ್ಲಿ ನಾವು ಶೇಖರಿಸಿ ಇಡೋದ್ರಿಂದ ನಾವು ಜಾಸ್ತಿ ದಿವಸ ಇದನ್ನ ಇಡಬಹುದು. ಇದನ್ನೇ ತಗೊಂಡೋಗಿ ನಾವು ಮಾರ್ಕೆಟಿಂಗ್ ಕೂಡ ಮಾಡಬಹುದು. ಬಟ್ ಏನಪ್ಪ ಅಂತಂದ್ರೆ ಈ ಕಂಟಾಮಿನೇಷನ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಆಗದಾಗ ಅದ್ರ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಈಗ ಮಾರಾಟ ಮಾಡೋದ್ರಲ್ಲಿ ಸಾಕಷ್ಟು ಗೊಂದಲಗಳನ್ನ ನಮ್ಮ ರೈತರು ಅನುಭವಿಸ್ತಾರೆ. ಅಂದ್ರೆ ಜೇನುತುಪ್ಪ ಎಲ್ಲಿ ಮಾರಾಟ ಮಾಡಬೇಕು, ಯಾವ ರೇಟ್ ಇದೆ, ಇದೆಲ್ಲ ಮಾಹಿತಿ ಎಲ್ಲಿಂದ ಸಿಗುತ್ತೆ ನಮ್ಮ ಕೃಷಿ? ಸರ್, ಇದು ಈ ಒಂದು ಜೇನುತುಪ್ಪ ಮತ್ತು ಅದರದ್ದು ಮಾರ್ಕೆಟಿಂಗ್ ಚಾನಲ್ ಆ ರೀತಿ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಚೆನ್ನಾಗಿ ಮಾರ್ಕೆಟಿಂಗ್ ವ್ಯಾಲ್ಯೂ ಇವಾಗ ತಾನೇ ಬೆಳೀತಾ ಇದೆ. ಇದ್ರ ಬಗ್ಗೆನೇ ಕೂಡ ಬೇಕು ಅಂತಂದ್ರೆ ಕೆಲವೊಬ್ರು ಈ ಒಂದು ಜೇನು ಕೃಷಿನೇ ಮಾಡ್ತಕ್ಕಂತಹ ಕೆಲವೊಂದು ಆರ್ಗನೈಸೇಷನ್ಸ್ ಇದಾವೆ, ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗ್ಬಿಟ್ಟು ನಮಗೆ ನಮ್ಮ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಕೂಡ ಮಾಡ್ಕೊಬಹುದು. ಸೊ ಅದ್ರ ಜೊತೆಗೆ ನಾನು ಈ ಮುಂಚೆ ಹೇಳಿರೋದಂತೆ ನಾನು ಈ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಜೇನು ಸಾಕಾಣಿಕೆ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇದೆ, ಅಪಿಕಲ್ಚರ್ ಅಂತಂದು. ಸೊ ಅಪಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಸಂಪರ್ಕಿಸಿದ ಆದಲ್ಲಿ ಮಾರ್ಕೆಟಿಂಗ್ ಚಾನಲ್ ಬಗ್ಗೆ ಅವರಿಗೆ ನಮ್ಕಿನ ಹೆಚ್ಚಾಗಿ ಅದ್ರ ಬಗ್ಗೆ ಗೊತ್ತಿರುತ್ತೆ ಮಾರ್ಕೆಟಿಂಗ್. ಯಾಕಪ್ಪ ಅಂದ್ರೆ ಅವರು ಎಲ್ಲಾ ರೀತಿಯಲ್ಲಿ ಈ ಒಂದು ರಾಜ್ಯದ ಸುತ್ತಮುತ್ತ ಓಡಾಡಿ ಎಲ್ಲರಿಗೂ ಕೂಡ ಈ ಒಂದು ಜೇನುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ, ಜೊತೆಗೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಸವಲತ್ತುಗಳನ್ನ ಕೊಡ್ತಿದ್ದಾರೆ. ಸೊ ಅವ್ರ ಹತ್ರ ನೀವು ಕೇಳಿ ತಿಳ್ಕೊಂಡ್ರೆ ಇದ್ರ ಬಗ್ಗೆ ಮಾರ್ಕೆಟಿಂಗ್ ಪ್ರೈಸ್ ಬಗ್ಗೆ ಇನ್ನು ಚೆನ್ನಾಗಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಸರ್, ಕೊನೆಯದಾಗಿ ನಮ್ಮ ಜೇನು ಕೃಷಿ ಮಾಡುವಂತ ರೈತರಿಗೆ ಏನು ಒಂದು ಕಿವಿ ಮಾತಾಡ್ತೀರಾ? ಜೇನು ಕೃಷಿ ಒಂದು ಲಾಭದಾಯಕ ಉದ್ಯಮ. ನೀವು ಅದನ್ನ ಜೇನುತುಪ್ಪಕ್ಕೆ ಅಂತಲೇ ನೀವು ಅವಲಂಬಿತವಾಗಿರೋದಕ್ಕಿಂತ ಮುಂಚೆ ಅದರಿಂದ ಆಗ್ತಕ್ಕಂಥ ಪರೋಕ್ಷ ನೀವು ಲಾಭದಾಯಕಗಳನ್ನ ನೀವು ಗಮನಹರಿಸಬೇಕು. ಸೊ ನಾನು ಹೇಳಿದಾಗ ರೀತಿಯಲ್ಲಿ ಈ ಒಂದು ಏನು ಜೇನುತುಪ್ಪದಿಂದ ಬರುತ್ತೆ ಇದಕ್ಕಿಂತ ಈ ಪರೋಕ್ಷವಾಗಿ ಈ ಒಂದು ಪರಾಗಸ್ಪರ್ಶ ಅಂತ ಕರಿತೀವಿ, ಪಾಲಿನೇಷನ್ ಅಂತ ಕರಿತೀವಿ. ಇದರಲ್ಲಿ ಈ ಶೇಕಡ 20% ನಮಗೆ ಏನು ಈ ಜೇನುತುಪ್ಪ ಸಿಗುತ್ತೆ 20% ನಮಗೆ ಈ ಪರಾಗಸ್ಪರ್ಶ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮಗೆ ಲಾಭ ಸಿಗುತ್ತೆ. ಸೊ ಹಂಗಾಗಿ ನೀವು ಇದನ್ನ ಜೇನುತುಪ್ಪನೇ ಒಂದು ಅಂತಲ್ಲ, ಸೊ ಇಲ್ಲಿ ಪರಾಗಸ್ಪರ್ಶದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಇಟ್ಟೋಕೊಂದು ಬೆಳೆಗಳಲ್ಲಿ 20-100% ವರೆಗೆ ನಮಗೆ ಬೆಳೆ ಇಳುವರಿ ಹೆಚ್ಚಾಗಿರೋದನ್ನ ನಾವು ಗಮನಿಸಿದ್ದೇವೆ. ಸೊ ಇದನ್ನೆಲ್ಲ ನೀವು ಗಮನದಲ್ಲಿಟ್ಟುಕೊಂಡು ಸೊ ನೀವು ಜೇನು ಕೃಷಿಯನ್ನ ಒಂದು ಲಾಭದಾಯಕ ಒಂದು ಕಸುಬು ಅಥವಾ ಉಪಕಸುಬಾಗಿ ಮಾಡಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಸರ್, ಈ ಜೇನು ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಕೃಷಿಕರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ಡಾಕ್ಟರ್ ಅವಿನಾಶ್ ಅಂತಂದು, ನನ್ನ ಮೊಬೈಲ್ ನಂಬರ್ 9888-602-2203. ಒಳ್ಳೆದು ಅವಿನಾಶ್ ಸರ್ ಅವರೇ, ಇಲ್ಲೇ ತನಕ ಈ ಒಂದು ಜೇನು ಕೃಷಿಯ ಬಗ್ಗೆ ವಿವರವಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಇದುವರೆಗೂ ಜೇನು ಕೃಷಿಯ ಮಹತ್ವ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಷಯ ತಜ್ಞರಾದ ಡಾಕ್ಟರ್ ಟಿಜಿ ಅವಿನಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಜನಪದ ಗೀತೆಯನ್ನು. ಸುತ್ತ ನೇರಿಕೊಂಡು